2018ರ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಕೆಸಿ ನಾರಾಯಣಗೌಡ ಗೆಲುವು ಸಾಧಿಸಿದರು. ನಂತರದ ಬದಲಾದ ರಾಜಕೀಯ ಬೆಳವಣಿಗೆಯಿಂದ 2019ರ ಉಪಚುನಾವಣೆಯಲ್ಲಿ ಅವರು ಬಿಜೆಪಿಯಿಂದ ಕಣಕ್ಕಿಳಿದು ಗೆಲುವು ಸಾಧಿಸಿದರು. ಆ ನಂತರ ಬಿಜೆಪಿ ಸರ್ಕಾರದಲ್ಲಿ ಯುವ ಸಬಲೀಕರಣ ಕ್ರೀಡಾ ಸಚಿವರಾದರು. ಈ ಬಾರಿ ಅವರು ಬಿಜೆಪಿಯಿಂದ ಮರು ಆಯ್ಕೆ ಬಯಸಿ ಸ್ಪರ್ಧಿಸಿದ್ದಾರೆ. ಕಾಂಗ್ರೆಸ್ನಿಂದ ಬಿಎಂ ದೇವರಾಜು ಹಾಗೂ ಜೆಡಿಎಸ್ನಿಂದ ಎಚ್ಟಿ ಮಂಜು ಸೇರಿದಂತೆ ಒಟ್ಟು 8 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಒಟ್ಟು 218,537 ಮತದಾರರಿದ್ದು 109,530 ಪುರುಷ, 108,996 ಮಹಿಳಾ ಹಾಗೂ ಇತರೆ 11 ಮತದಾರರು ಇದ್ದಾರೆ. 258 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018ರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡ 84.65% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:56. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಕುಡ್ಲ ಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲ ಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಪನವು ಕಟ್ಟುಲೆ ನಿಕ್ಲಿನ ಇಲ್ಲಿನ ನೋಂದಣಿ ಮಲ್ತೊನ್ಲೆ ಕನತ್ತ ಇಲ್ಲಿಗ್ ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ .in. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಉಡುಪಿ ಮಲ್ಲಿಗೆಯ ಬೇಸಾಯದ ಕುರಿತು ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇದರ ತೋಟಗಾರಿಕಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರಿದ್ದಾರೆ. ಮುಖ್ಯವಾಗಿ ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡದ ಮುಖ್ಯ ಒಂದು ಹೂವಿನ ಬೆಳೆಯಾದಂತಹ ಉಡುಪಿ ಮಲ್ಲಿಗೆಯ ಪರಿಚಯವನ್ನು ನಾವು ಅವರಿಂದ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಈಗ ಹೂವಿನ ಬೆಳೆಗಳು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಅಥವಾ ಅವಿಭಜಿತ ದಕ್ಷಿಣ ಕನ್ನಡಕ್ಕೆ ಸ್ವಲ್ಪ ಹೊಸತ್ತು. ಬೇರೆ ಕಡೆಯೆಲ್ಲ ಬೇರೆ ಬೇರೆ ಹೂವು ಬೆಳೆಗಳನ್ನು ಬೆಳೆಸ್ತಾರೆ. ಈಗ ಮುಖ್ಯವಾಗಿ ದಕ್ಷಿಣ ಕನ್ನಡದಲ್ಲಿ ಬೆಳೆಸುವಂತಹದ್ದು ಮಲ್ಲಿಗೆ ಅಂತಲೇ ಹೇಳ್ಬೋದು. ಮಲ್ಲಿಗೆಯಲ್ಲಿ ಎಷ್ಟು ವಿಧಗಳೆಲ್ಲ ಇದ್ದಾವೆ? ಮಲ್ಲಿಗೆಯಲ್ಲಿ ಹಲವಾರು ಪ್ರಭೇದಗಳಿದ್ದಾವೆ, ಆದರೆ ನಮ್ಮ ಒಂದೊಂದು ಜಿಲ್ಲೆಗೆ ಅನುಗುಣವಾಗಿ ಹಲವಾರು ವಿಧ ಮಲ್ಲಿಗೆಗಳಿದ್ದಾವೆ. ಅದರಲ್ಲಿ ಕರಾವಳಿ ಪ್ರದೇಶಕ್ಕೆ ಸೂಕ್ತವಾದಂತದ್ದಂದ್ರೆ ಉಡುಪಿ ಮಲ್ಲಿಗೆ. ಇದು ಜಾಸ್ಮಿನಮ್ ಸಾಂಬಾಕ್ ಎನ್ನುವ ಪ್ರಭೇದಕ್ಕೆ ಸೇರುವಂತದ್ದು. ಅದೇ ಉದಾಹರಣೆಗೆ ನಾವು ಬಳ್ಳಾರಿ ಕಡೆ ಹೋದರೆ ಹೂವಿನ ಅಡಗಲಿ ಮಲ್ಲಿಗೆ ಅಂತ ಇದೆ, ಮೈಸೂರು ಮಲ್ಲಿಗೆ, ಜಾಜಿ ಮಲ್ಲಿಗೆ, ಸೂಜಿ ಮಲ್ಲಿಗೆ, ಈ ಥರ ಹಲವಾರು ಪ್ರಭೇದಗಳಿದ್ದಾವೆ. ಆದರೆ ಕರಾವಳಿ ಪ್ರದೇಶಕ್ಕೆ ಸೂಕ್ತವಾದಂಥದ್ದು ಮಲ್ಲಿಗೆ ಅಂದರೆ ಅದು ಉಡುಪಿ ಮಲ್ಲಿಗೆ. ಈ ಉಡುಪಿ ಮಲ್ಲಿಗೆ ಒಟ್ಟಾರೆಯಾಗಿ ಪರಿಚಯ ಮಾಡುತ್ತಿದ್ದೆ, ಇದು ಯಾವ ಥರದ ಒಂದು ಗಿಡ ಮತ್ತು ಹೇಗೆ ಇದು? ಇದು ಉಡುಪಿ ಮಲ್ಲಿಗೆ ಅಂದರೆ ಸಾಮಾನ್ಯವಾಗಿ ಇದು ಪೊದೆ ಆಕಾರದಲ್ಲಿ ಬೆಳೆಯುತ್ತದೆ. ಇದು ಎಲೆಗಳೇನಿರುತ್ತಲ್ಲ ಮೊಟ್ಟೆ ಆಕಾರದಲ್ಲಿರುತ್ತದೆ, ಮತ್ತು ಇದು ಹೂಗಳು ಬಿಡಿಸಿದ ನಂತರ ಸುಮಾರು 10-12 ಗಂಟೆ ತನಕ ಅರಳುವುದಿಲ್ಲ. ಇದು ಮೇನ್ ಪ್ರಮುಖ ರೀಸನ್ನು ನಮಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಹೊರ ರಾಜ್ಯಕ್ಕೆ ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಬೇರೆ ಥರ ಮಲ್ಲಿಗೆ ಆದರೆ ಬೇಗ ಅರಳುತ್ತೆ, ಆದ್ದರಿಂದ ಅದು ಬೇಗ ಬಾಡೋಗುತ್ತೆ. ಆದ್ದರಿಂದ ನಾವು ಬೇರೆ ಈಗ ಫ್ಲೈಟಲ್ಲೆಲ್ಲ ಕಳಿಸ್ಕೊಡ್ತೀವಲ್ಲ ಅದೆಲ್ಲ ಕಷ್ಟ ಆಗುತ್ತೆ. ಇದು ಸ್ವಲ್ಪ ಸ್ಮೆಲ್ ಜಾಸ್ತಿ ಇದ್ರೂ 12 ಗಂಟೆ ತನಕ ಅರಳೋದಿಲ್ಲ, ಆದ್ದರಿಂದ ಇದನ್ನು ನಾವು ಬೇರೆ ಪ್ರದೇಶಕ್ಕೆ ಕಳಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ಸಾಮಾನ್ಯವಾಗಿ ಸೆಪ್ಟೆಂಬರಿಂದ ಮಾರ್ಚ್ ತನಕ ಹೆಚ್ಚು ಹೂ ಬಿಡುತ್ತೆ. ಚಳಿಗಾಲದಿಂದ ಹಿಡಿದು ಬಿಸಿಲಲ್ಲಿ ಬೇಸಿಗೆ ತನಕ ತುಂಬಾ ಹೆಚ್ಚು ಇಳುವರಿ ಕೊಡುತ್ತೆ. ಆ ಸಮಯದಲ್ಲಿ ಏನಂದ್ರೆ ದಕ್ಷಿಣ ಕನ್ನಡದಲ್ಲಿ ಸುಮಾರು ಹಬ್ಬ ಹರಿದಿನಗಳು ಇರೋದ್ರಿಂದ ಬೇಡಿಕೆ ಕೂಡ ತುಂಬಾ ಇರುತ್ತೆ. ಆದ್ದರಿಂದ ರೈತರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಇದು ಸಣ್ಣ ರೈತರಿಗೆ ತುಂಬಾ ಅನುಕೂಲವಾದಂತ ಬೆಳೆ, ಯಾಕಂದ್ರೆ ಒಂದು 50 ಗಿಡದಲ್ಲೇ ಮನೆಯ ಜೀವನೋಪಾಯ ನಡೆಸಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದು ನಾವು ಫೆಬ್ರವರಿಯಲ್ಲಿ ಒಂದು ಅಟ್ಟಿಗೆ ಸುಮಾರು 2,000 ತನಕ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಇದು ಇಳುವರಿ ಜಾಸ್ತಿ ಇರೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಇದು ಈಗ ಒಂದು ಅಟ್ಟಿ ಮಲ್ಲಿಗೆ ಈಗ ಬೇಕು ಅಂತಂದ್ರೆ ಎಷ್ಟು ಗಿಡ ಬೆಳೆಸಬೇಕಾಗ್ಬೋದು? ಆಕ್ಚುಲಾಗಿ ಸರ್ ಅದು ಡಿಪೆಂಡ್ಸ್ ಆಗುತ್ತೆ. ನಾವು ಎಲ್ಲಾ ಕೊಟ್ಟು ಬೆಳೆಸಿದಾಗ ಒಂದು ವರ್ಷಕ್ಕೆ ಸಾಧಾರಣ 3 ವರ್ಷದಿಂದ ಆರ್ಥಿಕ ಇಳುವರಿ ಶುರುವಾಗುತ್ತೆ. 3 ವರ್ಷ ಒಂದು ಗಿಡದಿಂದ 1/4 kg ಸಿಗುತ್ತೆ ಮೂರನೇ ವರ್ಷಕ್ಕಿಂತ. ಇದು 15-20 ವರ್ಷ ತನಕ ನಾವು ಮೇಂಟೈನ್ ಮಾಡಿದ್ರೆ ಆರ್ಥಿಕ ಇಳುವರಿ ಸಿಗುತ್ತೆ. ಸರಿ, ಈ ಬೆಳೆಗೆ ನಮ್ಮ ದಕ್ಷಿಣ ಕನ್ನಡದ ಹವಾಗುಣ ಇದೆಲ್ಲ ಚೆನ್ನಾಗಿದೆಯಾ, ಸರಿಯಾಗಿದೆಯಾ, ಹೇಗೆ? ಇದು ಉಡುಪಿ ಮಲ್ಲಿಗೆ ದಕ್ಷಿಣ ಕನ್ನಡ ಹವಾಗುಣ ತುಂಬಾ ಸೂಕ್ತವಾಗಿರುವಂತದ್ದು. ಯಾಕಂದ್ರೆ ಬೇರೆ ಪ್ರದೇಶಕ್ಕೆ ಹೋದ್ರೆ ಇದಷ್ಟು ಸೂಕ್ತ ಆಗಿರೋದಿಲ್ಲ. ಆದ್ರಿಂದ ಈ ಕಂಪೇರ್ಡ್ ಟು ಭಟ್ಕಳ ಮಲ್ಲಿಗೆ ಅಂತ ಇತ್ತೀಚೆಗೆ ನಾವು ಕೇಳ್ತೀವಲ್ಲ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಬಟ್ ಭಟ್ಕಳ ಮಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಉಡುಪಿ ಮಲ್ಲಿಗೆ ಅಂತ ಏನ್ ಕರಿತೀವಲ್ಲ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಗಿರುತ್ತೆ, ಅದು ತುಂಬಾ ಸೂಕ್ತವಾಗಿದೆ. ಇದು ಮತ್ತೆ ಮಣ್ಣು, ಮಣ್ಣುಗೆ ಹೇಳ್ಬೇಕಾದ್ರೆ ಜಂಬಿಟ್ಟಿಗೆ ಮಣ್ಣಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಯಾಕಂದ್ರೆ ನಮ್ದು ಉಳ್ಳಿ ಮಣ್ಣಾಗಿರೋದ್ರಿಂದ. ಸೊ ನಾವು ಸುಣ್ಣ ಬಳಸಿ ಮಣ್ಣಿನ ರಸಸಾರವನ್ನ ನ್ಯೂಟ್ರಲ್ ಮಾಡಿಕೊಂಡು ಇದನ್ನ ಬೆಳೆಯೋದ್ರಿಂದ ತುಂಬಾ ಅನುಕೂಲ ಇದೆ ಸರ್. ಈಗ ಇದರಲ್ಲಿ ಮುಖ್ಯವಾಗಿ ಮಲ್ಲಿಗೆಯ ಬೆಳೆಸುವಂತಹದ್ದು ಸಸ್ಯಾಭಿವೃದ್ಧಿ ಇದು ಯಾವ ತರ ಇದರದ್ದು? ಮೊದಲನೇದಾಗಿ ನಾವು ಭೂಮಿ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಭೂಮಿ ಉಳುಮೆ ಮಾಡಿ ತದನಂತರ ಒಂದು 1/4 feet, 1/4 feet ಇಂದ 1 feet ಅಷ್ಟು ಗುಣಿ ತೋಡಿ, ಇದು ನಾವು ಅಂತರ ಅಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 5 5 feet ಇದ್ರೆ ಶಿಫಾರಸು ಇದ್ರೂ ಇದು ಪೊದೆ ಆಕಾರದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯೋದ್ರಿಂದ ನಾವು 8 feet ತನಕ ಮಾಡೋದು ತುಂಬಾ ಒಳ್ಳೇದು. ಒಂದು ಗಿಡದಿಂದ ಒಂದು ಗಿಡಕ್ಕೆ 8 feet ಅಂತರ ಮಾಡಿ ಮಾಡುವಂಥದ್ದು ತುಂಬಾ ಅನುಕೂಲ ಸರ್. ತದನಂತರ ಏನಂದ್ರೆ ನಾವು ಬಲ್ತಿರುವಂತ ತುದಿ ಕಾಂಡಗಳನ್ನ ತಗೊಂಡು ಸಸ್ಯಾಭಿವೃದ್ಧಿ ಮಾಡ್ಕೊಂತೀವಿ. ಬಟ್ ಇದರಲ್ಲಿ ಬೇರು ಬರುವಂತದ್ದು ತುಂಬಾ ಕಡಿಮೆ ಇರುತ್ತೆ ಮಲ್ಲಿಗೆಯಲ್ಲಿ. ಆದ್ದರಿಂದ ನಾವು ಇಂಡೋಲ್ಬಿಟ್ರಿಕ್ ಆಸಿಡ್ ಅಂತ ಒಂದು ಗ್ರೋತ್ ರೆಗ್ಯುಲೇಟರ್ ಸಿಗುತ್ತೆ, ಅದನ್ನ ನಾವು ಒಂದು 200 ppm ಅಂದ್ರೆ 200 mg ಅಷ್ಟು ಒಂದು 60 seconds ಅದ್ದಿ ನಾವು ತದನಂತರ ಸಸ್ಯಾಭಿವೃದ್ಧಿ ಮಾಡಿದ್ರೆ ಬೇರು ಚೆನ್ನಾಗಿ ಬರುತ್ತೆ. ಇದರಿಂದ ನಮ್ಗೆ 100 ಕಡ್ಡಿಗಳು ಹಾಕಿದಾಗ ಒಂದು 80% ತನಕ ರೂಟಿಂಗ್ ಬರುವ ಚಾನ್ಸಸ್ ಇದೆ ಈ ಗ್ರೋತ್ ರೆಗ್ಯುಲೇಟರ್ ಟ್ರೀಟ್ ಮಾಡಿ ಮಾಡೋದ್ರಿಂದ. ಗ್ರೋತ್ ರೆಗ್ಯುಲೇಟರ್ ಟ್ರೀಟ್ಮೆಂಟ್ ನ ವಿಧಾನ ಏನಾದ್ರೂ ಇದೆಯಾ? ಏನಿಲ್ಲ ಸರ್, ಅದು ಕಾನ್ಸಂಟ್ರೇಷನ್ ಅಷ್ಟೇ ನಾವು ಫಿಕ್ಸ್ ಮಾಡ್ಕೋಬೇಕು. ಒಂದು 2500 ppm ತನಕ ಅಂದ್ರೆ 2.5 mg ಅಷ್ಟು ನಾವು ನೀರಿನಲ್ಲಿ ಅದ್ದಿ ಒಂದು 60 seconds ಅದ್ದಿ ಅದನ್ನ ನಾವು ನೆಕ್ಸ್ಟ್ ನಾಟಿ ಮಾಡ್ಕೋಬಹುದು. ಬಟ್ ಗ್ರೋತ್ ರೆಗ್ಯುಲೇಟರ್ ಬಳಸೋಕ್ ಮೊದಲು ನಾವು ಏನಂದ್ರೆ ಹ್ಯಾಂಡ್ ಗ್ಲೌಸ್ ನ ಯೂಸ್ ಮಾಡ್ಲೇಬೇಕು ಕಂಪಲ್ಸರಿ. ಇದು ಅಂದ್ರೆ ನಮ್ಮ ಕೈಗೆ ಏನು ಇದಾಗದೆ ಇರ್ಲಿ ಅನ್ನೋದು. ಬಟ್ ಅದು ಬಿಟ್ರೆ ಇನ್ನೆಂತ ಅದು ಇಲ್ಲ. ಈಗ ಇದರ ಭೂಮಿಯ ಸಿದ್ಧತೆ ಮಾಡ್ಕೊಳ್ಳೋದು ಮತ್ತೆ ನಾಟಿ ಮಾಡುವಂತಹ ಕ್ರಮ ಭೂಮಿ ಸಿದ್ಧತೆ ಅಂದ್ರೆ ನಾನು ಹೇಳ್ದಂಗೆ ಒಂದು 1/4 feet ಇಂದ 1 feet ವರ್ಗೂ 1 ಅಡಿವರೆಗೂ ಗುಂಡಿ ತೋಡಿ ಅದಕ್ಕೆ ನಾವು 1/2 ಗುಂಡಿ ಇದೆಯಲ್ಲ ಮೇಲ್ ಮಣ್ಣು ಮತ್ತೆ ಸ್ವಲ್ಪ ಅಟ್ಟಿ ಗೊಬ್ಬರ ಇರುತ್ತೆ ಅದರೊಟ್ಟಿಗೆ ಬೇವಿನ ಹಿಂಡಿ ಬಳಸಿ ನಾವು ಫಿಲ್ ಮಾಡಿ ಸ್ವಲ್ಪ ದಿನ ಬಿಟ್ಟು ಬಿಸಿಲಿಗೆ ತದನಂತರ ನಾವು ಏನು ತೊಟ್ಟೆಯಲ್ಲಿ ಗಿಡ ಮಾಡ್ಕೊಂಡಿರ್ತೀವಲ್ಲ ಸಸ್ಯಾಭಿವೃದ್ಧಿನ ಅದು ನಾಟಿ ಮಾಡಿ ಶಿಫಾರಸು ಮಾಡಿದಂತ ಗೊಬ್ಬರಗಳನ್ನು ಕೊಡುವಂತದ್ದು ಅಂತ ಹೇಳಿದ್ರೆ ಮೊದಲಿಗೆ ನೀವು ಹೇಳಿದ್ರಿ ಹಟ್ಟಿ ಗೊಬ್ಬರ ಮತ್ತೆ ಹಿಂಡಿಯ ಮೇಲ್ ಮಣ್ಣು ಎಲ್ಲ ಹಾಕಿ 1/2 ಗುಂಡಿ ಪೂರ್ತಿ ಮುಚ್ಚಿ ತದನಂತರ ನಾವು ಗಿಡ ಸೆಂಟರ್ ಅಲ್ಲಿ ಇಟ್ಟು ಗುಂಡಿಯಲ್ಲಿ ನಾಟಿ ಮಾಡೋದ್ರಿಂದ ಇದು ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ನಮ್ಮಲ್ಲಿ ಏನಾದ್ರೂ ಎಲೆ ಗೊಬ್ಬರ ಈ ತರ ಏನಾದ್ರೂ ನಮ್ಮಲ್ಲಿ ಲಭ್ಯತೆ ಇದ್ದರೆ ಸೊಪ್ಪುಗಳೆಲ್ಲ ಇರತ್ತಲ್ಲ ಹೀಟ್ ಸೊಪ್ಪು ಅಂತ ಏನ್ ಕರಿತೀವ ಅದು ಕೂಡ ನಾವು ಗುಂಡಿಗೆ ಬೇಕಾದ್ರೆ ಬಳಸಬಹುದು. ಈಗ ಅದರ ನಂತರ ಇದರಲ್ಲಿ ಎಷ್ಟು ಅದಕ್ಕೆ ನೀರು ಕೊಡಬೇಕಾಗ್ತದೆ ಮತ್ತೆ ಗೊಬ್ಬರ ಹೇಗೆ ಕೊಡಬೇಕಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ನಾವು ಉಡುಪಿ ಮಲ್ಲಿಗೆನ ಸಂಜೆ ಯಾವುದೇ ಗಿಡನ ಸಂಜೆ ತಂಪು ಹೊತ್ತಲ್ಲಿ ನಾಟಿ ಮಾಡಕ್ಕೆ ಶಿಫಾರಸು ಮಾಡ್ತೀವಿ. ತದನಂತರ ನಾವು 20 kg ಅಟ್ಟಿ ಗೊಬ್ಬರ ಒಟ್ಟಿಗೆ 2-4 kg ಅಷ್ಟು ಎರೆಹುಳ ಗೊಬ್ಬರನ ಉಡುಪಿ ಮಲ್ಲಿಗೆ ಶಿಫಾರಸು ಮಾಡ್ತೀವಿ. ಎಷ್ಟಕ್ಕೆ? ಇದು ಒಂದು ಗಿಡಕ್ಕೆ ಒಂದು ಗುಂಡಿಗೆ. ಸಪೋಸ್ ನೀವು ಇಷ್ಟೇ ಅಂದ್ರೆ ಈ ಅಟ್ಟಿ ಗೊಬ್ಬರದಲ್ಲಾಗ್ಬೋದು ಎರೆಹುಳ ಗೊಬ್ಬರದಲ್ಲಾಗ್ಬೋದು ನಮ್ಗೆ ಸಿಗುವಂತದ್ದು ಸಾರಜನಕಾಂಶ ಅಷ್ಟೇ. ಬಟ್ ಒಂದು ಗಿಡ ಬೆಳವಣಿಗೆ ಆಗ್ಬೇಕು ಅಂದ್ರೆ 16 ಪೋಷಕಾಂಶಗಳು ಮೂಲ ಬೇಕಾಗತ್ತೆ. ನಾವು ವಾತಾವರಣದಲ್ಲಿ 3 ಪೋಷಕಾಂಶಗಳು ಸಿಗುತ್ತೆ. ನಾವು ರಾಸಾಯನಿಕವಾಗಿ 3 ಪೋಷಕಾಂಶ ಕೊಡ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್ ಕೊಡ್ತೀವಿ. ಈಗ ಅಟ್ಟಿ ಗೊಬ್ಬರದಿಂದ ಸಿಗುವಂತದ್ದು ಸಾರಜನಕ ಅಷ್ಟೇ. ಸಾರಜನಕ ಒಂದೇ ಇದ್ರೆ ಗಿಡದ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ರಂಜಕ ಮತ್ತೆ ಪೊಟ್ಯಾಶ್ ಅಂಶ ಕೂಡ ಬೇಕಾಗತ್ತೆ, ರಂಜಕ ಬೇರಿನ ಬೆಳವಣಿಗೆ ಬೇಕಾಗತ್ತೆ. ಅದಕ್ಕೆ ನಾವು ಶಿಲಾರಂಜಕನ ಶಿಫಾರಸು ಮಾಡ್ತೀವಿ. ಅದೇ ತರ ಪೊಟ್ಯಾಶ್, ಪೊಟ್ಯಾಶ್ ಅಂದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಮೊಗ್ಗು ಸೈಜ್ ಆಗ್ಬಹುದು ಅದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಯಾವಾಗ ಕ್ವಾಲಿಟಿ ಒಳಪು ಚೆನ್ನಾಗಿ ಬರುತ್ತೋ ಮಾರ್ಕೆಟ್ ಅಲ್ಲಿ ಅಟ್ಟಿಗೆ ಗೊತ್ತಿರೋಂಗೆ ಬೆಲೆನೂ ಚೆನ್ನಾಗಿ ಸಿಗುತ್ತೆ. ಆದ್ರಿಂದ ನಾವು ಒಂದು ಗಿಡಕ್ಕೆ, ಒಂದು ವರ್ಷದ ಗಿಡಕ್ಕೆ ನಾವು ಸುಮಾರು 65 gram ಅಷ್ಟು ಯೂರಿಯಾ ಮತ್ತೆ 240 rock phosphate 100 gram ಅಷ್ಟು ಪೊಟ್ಯಾಶು ಶಿಫಾರಸು ಮಾಡ್ತೀವಿ. ಇದು ಒಂದು ವರ್ಷ ವರ್ಷದ ಗಿಡಕ್ಕೆ ಸಪೋಸ್ ಈಗ 5 ವರ್ಷ ಆಗಿದೆ ಗಿಡ ಅನ್ನೋದಾದ್ರೆ ಅದನ್ನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡುವಂಥದ್ದು. ಯೂರಿಯಾ ಆದ್ರೆ 260 ಅಂದ್ರೆ 1/4 kg ಯೂರಿಯಾ, 1 kg ರಾಕ್ ಫಾಸ್ಫೇಟ್ ಮತ್ತೆ 400 g ಅಷ್ಟು ಪೊಟ್ಯಾಶ್ ಅನ್ನ ನಾವು ಶಿಫಾರಸು ಮಾಡ್ತೀವಿ. ಇದ್ರ ಮೇನ್ ಸೌರುವಿಕೆ ಅಂತ ಮಾಡ್ತೀವಿ, ಪೊದೆಯಾಕಾರ ಮೇಂಟೈನ್ ಮಾಡೋದಿಕ್ಕೆ ಸೌರುವಿಕೆ ಮಾಡ್ತೀವಿ. ಫಸ್ಟ್ ಡೋಸ್ ಯಾವಾಗ ಕೊಡ್ಬೇಕು ಅಂದ್ರೆ ಫಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾವು ಸಮಯ ಇದು ಕಟ್ ಮಾಡೋದು, ಪ್ರೂನಿಂಗ್ ಮಾಡುವಂತ ಸಮಯ. ತದನಂತರ ಒಂದು ಡೋಸೇಜ್ ಕೊಟ್ಟು ನಾನು ಶಿಫಾರಸು ಮಾಡಿದ್ದೆಲ್ಲ 5 ವರ್ಷದ ನಂತರ, ತದನಂತರ ಇದನ್ನ 3 ರಿಂದ 5 ಹಂತಗಳಲ್ಲಿ ಭಾಗಗಳ ಮಾಡಿ ಸಮ ಭಾಗಗಳಲ್ಲಿ ಮಾಡೋದ್ರಿಂದ ಅಂದ್ರೆ ಇಳುವರಿಗೆ ಅನುಕೂಲ ಆಗತ್ತೆ. ಯಾಕಂದ್ರೆ ಮಲ್ಲಿಗೆ ಹೂ ಬಿಡುವಂತದ್ದು ಸೆಪ್ಟೆಂಬರ್ ಇಂದ ಮಾರ್ಚ್ ವರೆಗೂ ಜಾಸ್ತಿ ಹೂ ಬಿಡುವಂತ ಸಮಯ ಆಗಿದ್ದರಿಂದ ಆ ಟೈಮಲ್ಲಿ ನಾವು ಪೋಷಕಾಂಶಗಳು ಕೊಡೋದ್ರಿಂದ ಗಿಡಕ್ಕೆ ಹೂ ಇಳುವರಿ ಸಾಧ್ಯತೆ ಚೆನ್ನಾಗಿ ಬರೋ ಸಾಧ್ಯತೆಗಳು ಉಂಟು ಸರ್. ಯಾವ್ಯಾವ ಸಮಯದಲ್ಲಿ ಇದನ್ನ ಕೊಡಬೇಕಾಗ್ತದೆ? ಈಗ ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ಪ್ರೂನಿಂಗ್ ಅಂತ ಹೇಳಿದೆ, ಸೌರುವಿಕೆ ನಾವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳ ನವೆಂಬರ್ ತಿಂಗಳ ತನಕ ಮಾಡ್ತೀವಿ. ಸಪೋಸ್ ನೀವು ಸೌರುವಿಕೆ ಅಕ್ಟೋಬರ್ ಅಲ್ಲಿ ಏನಾದ್ರು ಮಾಡಿದೆ ಪ್ರೂನಿಂಗು, ನೆಕ್ಸ್ಟ್ ತದನಂತರ ಫಸ್ಟ್ ಡೋಸೇಜ್ ಕೊಟ್ಟು ಒಂದು 15 days ನಂತರ, ಆಮೇಲೆ 1 ತಿಂಗಳ ಗ್ಯಾಪ್ ಅಲ್ಲಿ ಮಾರ್ಚ್ ವರೆಗೂ ನೀವು ಕೊಡ್ತಾ, ಅಂದ್ರೆ ತೇವಾಂಶ ಇರಬೇಕು ಮಣ್ಣಿನಲ್ಲಿ. ಪ್ಲಸ್ ನಾವು ಅದರೊಟ್ಟಿಗೆ ಇಲ್ಲಿ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಉಳಿ ಮಣ್ಣಾಗಿರೋದು, ಹೆಚ್ಚು ಮಳೆ ಬೀಳೋದ್ರಿಂದ ನಾವು ಗೊಬ್ಬರ ಕೊಡಕ್ಕೆ 15 days ಮೊದಲು ಸುಣ್ಣ ಬಳಕೆ ಅವಶ್ಯಕತೆ ಇದೆ ಸರ್. ಸುಣ್ಣ ಎಷ್ಟು ಬಳಸಬೇಕಾಗುತ್ತೆ? ಒಂದು ಅಂದ್ರೆ 250 g-500 g ತನಕ, 1/4 kg ತನಕ ನಾವು ಸುಣ್ಣನ ಬಳಸಬಹುದು. ಸಪೋಸ್ ಗಿಡ 1 ವರ್ಷಕ್ಕಿಂತ ಕಡಿಮೆ ಇದೆ ಅನ್ನಾದ್ರೆ ಸುಣ್ಣದ ಕ್ವಾಂಟಿಟಿ ಪ್ರಮಾಣ ಕಡಿಮೆ ಮಾಡಿ 5 ವರ್ಷ ಗಿಡ ಮೇಲ್ಪಟ್ಟ ಗಿಡಗಳಿಗೆ 1/4 kg ಅಷ್ಟು ಸುಣ್ಣನ ನಾವು ಈ ರಾಸಾಯನಿಕ ಗೊಬ್ಬರ ಕೊಡಕ್ಕೆ 15 days ಮುಂಚಿತವಾಗಿ ಸುಣ್ಣ ಕೊಡಬೇಕು. ತದನಂತರನೇ ನಾವು ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಈ ರಾಸಾಯನಿಕ ಗೊಬ್ಬರ ವರ್ಷ ವರ್ಷವೂ ಇಷ್ಟೇ ಕೊಡಬೇಕಾ ಅಥವಾ ಹೆಚ್ಚು ಕಮ್ಮಿ ಮಾಡಬಹುದು? ಇಲ್ಲ, ಈ ವರ್ಷ ವರ್ಷನೂ ಇದು ಫಿಕ್ಸ್ ಇರುತ್ತೆ. ಬಟ್ ಗಿಡದ ಏಜ್ ವಯಸ್ಸು ಮೇಲೆ ಇದು ಪ್ರಮಾಣ ವೇರಿ ಆಗುತ್ತೆ. ಈಗ ಸಣ್ಣ ಗಿಡಕ್ಕೆ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ, 5 ವರ್ಷ ಮೇಲ್ಪಟ್ಟ ಗಿಡಕ್ಕೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಗೊಬ್ಬರದ ನಿರ್ವಹಣೆ ಬಗ್ಗೆ ನೀವು ಹೇಳಿದ್ರಿ, ಹಾಗೆ ನೀರು ಕೊಡುವಂತಹ ವ್ಯವಸ್ಥೆ ಹೇಗೆ? ಉಡುಪಿ ಮಲ್ಲಿಗೆಗೆ ನಾನು ಮೊದಲೇ ಹೇಳ್ದಂಗೆ ಇದು ಹೆಚ್ಚು ಬಿಸಿಲು ಬಯಸುವಂತದ್ದು, ನೆರಳಿನ ಪ್ರದೇಶದಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ರಿಂದ ಬಿಸಿಲಲ್ಲಿ ಸ್ವಲ್ಪ 2-3 ದಿನಕ್ಕೊಮ್ಮೆ ಕೊಡಬೇಕಾಗತ್ತೆ. ಸಪೋಸ್ ನಾವು ಡ್ರಿಪ್ ಮುಖಾಂತರ ಏನಾದ್ರು ನೀರು ಕೊಡೋದಾದ್ರೆ 1 ದಿನಕ್ಕೆ 6-8 liters ಅಷ್ಟು ನೀರಿನ ಅವಶ್ಯಕತೆ ಇರುತ್ತೆ ಸರ್. ಮಳೆಗಾಲದಲ್ಲೂ ನೀರು ಕೊಡಬೇಕಾಗುತ್ತೆ? ಮಳೆಗಾಲದಲ್ಲಿ ಅವಶ್ಯಕತೆ ಇರೋದಿಲ್ಲ. ಇದು ನಾನು ಹೇಳಿದ್ದು ಬೇಸಿಗೆ ಮತ್ತೆ ಚಳಿಗಾಲದಲ್ಲಿ ಇಷ್ಟು ನಾವು ಹೆಚ್ಚು ನೀರು ಆಕ್ಚುಲ್ ಆಗಿ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಇದು ನೀರು ಜಾಸ್ತಿ ಕೊಟ್ಟಷ್ಟು ಅದು ನೀರು ಬಳ್ಳಿಗಳ ತರ ಬರುತ್ತೆ ಮಲ್ಲಿಗೆಯಲ್ಲೂ. ಅದರಿಂದ ಏನಾಗುತ್ತೆ, ನೀರು ಬಳ್ಳಿ ಬಂದಾಗ ಮೊಗ್ಗು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮೊಗ್ಗು ಬರದೇ ಇದ್ದಾಗ ಇಳುವರಿ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ. ಇದರ ನಂತರ ಈ ಮಧ್ಯಂತರ ಬೇಸಾಯ ಕ್ರಮಗಳೇನು? ಮಧ್ಯಂತರ ಬೇಸಾಯ ಅಂದ್ರೆ ಇದು ಸುಣ್ಣದ ಬಳಿಕೆ, ಯಾಕಂದ್ರೆ ಉಳ್ಳಿ ಮಣ್ಣು ಆಗಿರೋದ್ರಿಂದ ಸುಣ್ಣ ಬಳಸಬೇಕಾಗತ್ತೆ. ಅದೇ ನಾನು ಮೊದಲೇ ಹೇಳದಂಗೆ 250-500 g ಸುಣ್ಣ ಬಳಸುವಂತದ್ದು. ಮತ್ತೆ ಮೊಗ್ಗುನ ಚಿವುಟುವಂತದ್ದು, ಯಾಕಂದ್ರೆ ಸಣ್ಣ ಗಿಡದಲ್ಲೇ ಮೊಗ್ಗು ಕೊಡ್ಲಿಕ್ಕೆ ಶುರುವಾಗುತ್ತೆ. ಮೊಗ್ಗು ಯಾವಾಗ ಸಣ್ಣ ಗಿಡದಲ್ಲಿ ಮೊಗ್ಗು ನಾವು ತಗೊಳಕ್ಕೆ ಶುರು ಮಾಡ್ತೀವಿ, ಅದು ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಆದ್ರಿಂದ ನಾವು 6 ತಿಂಗಳವರೆಗೆ ಮೊಗ್ಗನ್ನ ಚಿವುಟ, ಯಾವುದು ಮೊಗ್ಗು ಬರುತ್ತಲ್ಲ ನಾಟಿ ಮಾಡಿದ 6 ತಿಂಗಳವರೆಗೂ ಮೊಗ್ಗನ್ನ ಚಿವುಟಬೇಕು. ತದನಂತರ ಬಳ್ಳಿಯನ್ನ ಪ್ರೂನಿಂಗ್ ಮಾಡಬೇಕು ಸೌರುವಂತದ್ದು, ಯಾಕಂದ್ರೆ ಸಾಮಾನ್ಯವಾಗಿ ಮಲ್ಲಿಗೆ ಬಳ್ಳಿಯನ್ನು ಭೂಮಿಯಿಂದ 3 feet ಮೇಲೆ ನಾವೆಲ್ಲ ಗಿಡನ ಕಟ್ ಮಾಡ್ತೀವಿ. ಸೂರ್ಯನ ಕಿರಣಗಳು ಗಿಡಕ್ಕೆ ಕಂಪ್ಲೀಟ್ ಆಗಿ ಪಾಸ್ ಆಗಬೇಕು. ಅದರಿಂದ ಏನಾಗುತ್ತೆ ಅಂದ್ರೆ ಈ ರೋಗ ಕೀಟಗಳಿರುವಂತಹ ಗೆಲ್ಲುಗಳನ್ನ ಕತ್ತರಿಸುವುದು, ಮತ್ತೆ ಪೊದೆಯಾಕಾರದಲ್ಲಿ ಯಾವಾಗ ನಾವು ಪೊದೆಯಾಕಾರದಲ್ಲಿ ಗಿಡನ ಮೇಂಟೈನ್ ಮಾಡ್ತೀವೋ ನಮ್ಗೆ ಇಳುವರಿ ಅಂದ್ರೆ ಯಾವುದೇ ರೋಗ ಕೀಟಗಳ ಬಾಧೆ ಬರುವುದಿಲ್ಲ. ಆಮೇಲೆ ಮಲ್ಲಿಗೆ ಹೊಸ ಚಿಗುರದಲ್ಲಿ ಮೊಗ್ಗು ಬರೋದ್ರಿಂದ ಈ ಹಳೆ ಬೆಳೆಯನ್ನ ನಾವು ಕಟ್ ಮಾಡೋ, ಪ್ರತಿ ವರ್ಷ ಕಟ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಬಟ್ ಕಟ್ ಮಾಡೋ ಟೈಮು ಕೂಡ ಅಕ್ಟೋಬರ್ ಇಂದ ನವೆಂಬರ್ ಸಮಯ ಸೂಕ್ತ ಆಗಿರುತ್ತೆ. ಮತ್ತೆ ಕಟ್ ಮಾಡಬೇಕಾದ್ರೆ ಉದಾಹರಣೆಗೆ ಒಬ್ಬ ರೈತರ ತೋಟದಲ್ಲಿ ಒಂದು 50 ಇದೆ ಅನ್ನೋದಾದ್ರೆ ಒಂದು ನಾವು 5-10 ವರ್ಷ ವರ್ಷದಲ್ಲಿ ಕಟ್ ಮಾಡ್ಬೇಕು. ಯಾಕಂದ್ರೆ ಒಂದೇ ಸರಿ 50 ಕಟ್ ಮಾಡಿದಾಗ ಮೊಗ್ಗು ಕಡಿಮೆ ಆದಾಗ ರೈತರಿಗೆ ಯಾವುದೇ ತರ ಸಿಗೋದಿಲ್ಲ, ಅದರಿಂದ ಜೀವನೋಪಾಯಕ್ಕೆ ಕಷ್ಟ ಆಗ್ಬೋದು. ನಾವು ಅದನ್ನೇನ್ ಮಾಡ್ಕೋಬೇಕು ಅಂದ್ರೆ ಹಂತ ಹಂತವಾಗಿ ಈ ವರ್ಷ 5 ಕಟ್ ಮಾಡಿದ್ರೆ ಮುಂದಿನ ವರ್ಷ ಅವು ಬಿಟ್ಟು ಉಳಿದಿರೋ 5 ಕಟ್ ಮಾಡಿ ಈ ತರ ಪೊದೆ ಆಕಾರದಲ್ಲಿ ಗಿಡ ಮೇಂಟೈನ್ ಮಾಡೋದ್ರಿಂದ ಯಾವಾಗ ಬೆಳಕು ಸೂರ್ಯನ ಕಿರಣಗಳು ಚೆನ್ನಾಗಿ ಬರುತ್ತೋ ರೋಗ ಕೀಟಗಳ ಸಮಸ್ಯೆನೂ ಕಡಿಮೆ ಇರುತ್ತೆ. ಮತ್ತೆ ನಾವು ಯಾವತ್ತೂ ಗೆಲ್ಲುಗಳು ಇರ್ತದಲ್ಲ ಅದು ಅದನ್ನ ಭೂಮಿಗೆ ತಾಕೋ ರೀತಿಯಲ್ಲಿ ಬೆಳೆಸಬಾರ್ದು. 1/2 feet ಮೇಲೇನೆ ನಾವನ್ನ ಪೊದೆ ಆಕಾರದಲ್ಲಿ, ಈಗ ಛತ್ರಿ ಆ ತರ ಇರುತ್ತಲ್ಲ ಆ ತರ ಮಲ್ಲಿಗೆ ಗಿಡ ಬೆಳೆಸೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಇರುತ್ತೆ ಅಂತ ಹೇಳಿದ್ರೆ. ಈಗ ಇದರ ಸೌರುವಿಕೆಯನ್ನು ವರ್ಷಕ್ಕೆ 1 ಸಲ ಮಾಡಿದ್ರೆ ಅದು ಅಕ್ಟೋಬರ್ ಇಂದ ಸೆಪ್ಟೆಂಬರ್ ಇಂದ ನವೆಂಬರ್ ಸಮ್ಮರ್ ಮಿಡ್ಲ್ವರೆಗೂ ಯಾವಾಗಾದರೂ ಮಾಡ್ಬೋದು. ಬಟ್ ಮಾಡೋ ಸಮಯದಲ್ಲಿ ನಾನು ಮೊದಲೇ ಹೇಳ್ದಂಗೆ ಎಲ್ಲ ಗಿಡಗಳನ್ನು ಒಂದೇ ಸರಿ ಕತ್ತರಿಸದೆ 5 ಅಥವಾ 10 ಗಿಡಗಳು ಅವ್ರಿಗೆ ಅನುಕೂಲ ತಕ್ಕಂಗೆ ಮಾಡೋದ್ರಿಂದ ಈ ರೋಗ ಕೀಟಗಳಿರುವಂತಹ ಗೆಲ್ಲುಗಳೆಲ್ಲ ಹೋಗುತ್ತೆ, ಮತ್ತೆ ಹೊಸ ಚಿಗುರು ಬಂದು ಮಗ್ಗು ಮತ್ತೆ 2 ತಿಂಗಳಿಗೆ ಮಗ್ಗು ಕೊಡ್ಲಿಕ್ಕೆ ಶುರುವಾಗುತ್ತೆ. ಅಮ್ಮ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕಟ್ ಮಾಡಿದ್ರೆ ಒಂದು 3 ತಿಂಗಳಾದ್ರೂ ಜನವರಿ ಅಷ್ಟೊತ್ತಿಗೆ ಮಗ್ಗು ಕೊಡ್ಲಿಕ್ಕೆ ಶುರುವಾಗುತ್ತೆ. ಫೆಬ್ರವರಿಯಲ್ಲೆಲ್ಲ ನಮ್ಗೆ ಜಾಸ್ತಿ ಇರುತ್ತೆ ಡಿಮ್ಯಾಂಡ್, ಅವಾಗ ಹೂವು ಕಡಿಮೆ ಇರುತ್ತೆ. ಈ ತರ ಸೌರುವಿಕೆ ಮಾಡೋದ್ರಿಂದ ನಾವು ಆ ಸಮಯದಲ್ಲಿ ಮಗ್ಗುಗಳು ಜಾಸ್ತಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ, ಅವಾಗ ನಮ್ಗೆ ಅನುಕೂಲ ಆಗುತ್ತೆ. ಕೊಯ್ಲು ಮತ್ತೆ ಇದರ ಇಳುವರಿ ಯಾವ ತರ ಇರುತ್ತೆ? ಸಾಮಾನ್ಯವಾಗಿ ನಾನು ಮೊದಲೇ ಹೇಳ್ದಂಗೆ ಮಲ್ಲಿಗೆ ಗಿಡದಲ್ಲಿ ಮಗ್ಗುಗಳು 6 ತಿಂಗಳಿಂದಾನೆ ಮಗ್ಗು ಕೊಳ್ಳಕ್ಕೆ ಶುರುವಾಗುತ್ತೆ. ನಾನು ಮೊದಲೇ ಹೇಳಿದೆ 6 ತಿಂಗಳ ತನಕ ಯಾವುದೇ ಮೊಗ್ಗನ್ನ ನಾವು ತಗೋಬಾರ್ದು, ಯಾಕಂದ್ರೆ ಅದು ಅಷ್ಟು ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಗಿಡ ನೆಟ್ಟ 3 ವರ್ಷ ನಂತರ ಆರ್ಥಿಕ ಇಳುವರಿ ಶುರುವಾಗುತ್ತೆ. ನಾನು ಮೊದಲೇ ಶಿಫಾರಸು ಮಾಡಿದಂಗೆ ಎಲ್ಲ ನಾವು ಬಳಸಿದ್ದೆ, ಆದರೆ 3ನೇ ವರ್ಷದಿಂದ ಗಿಡದ್ದು ಒಂದು ಗಿಡದಿಂದ ನಾವು 250 ಗ್ರಾಮ್ ಅಷ್ಟು ಮೊಗ್ಗುಗಳನ್ನ ಪಡ್ಕೋಬಹುದು. ತದನಂತರ ಅದು ಡಬಲ್ ಆಗ್ತಾ ಹೋಗುತ್ತೆ. 5 ವರ್ಷ ಮೇಲ್ಪಟ್ಟ ಗಿಡಗಳಲ್ಲಿ 1.5 ಕೆಜಿ ಅಷ್ಟು ನಾವು 6 ತಿಂಗಳ ಅಂತ ನಾನು ಏನ್ ಹೇಳಿದೆ ಪೀಕ್ ಸೀಸನ್ ಅಲ್ಲಿ ಅಷ್ಟು ನಮ್ಗೆ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಇದು ಮಳೆಗಾಲದಲ್ಲಿ ಕೂಡ ಏನಾದರೂ ಇಳುವರಿ ಕೊಡುತ್ತಾ ಹೇಗೆ? ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ, ಚಳಿಗಾಲದಲ್ಲಿ ಜಾಸ್ತಿ, ಬಿಸಿಲಲ್ಲಿ ತುಂಬಾ ಜಾಸ್ತಿ. ಚಳಿಗಾಲದಲ್ಲಿ ಸಾಧಾರಣ ಇರುತ್ತೆ, ಬೇಸಿಗೆದಲ್ಲಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದು ಸೂರ್ಯ ಹೆಚ್ಚು ಬಿಸಿಲು ಬಯಸುವಂತ ಗಿಡ ಆಗಿರೋದ್ರಿಂದ ಮಲ್ಲಿಗೆ ಸಾಮಾನ್ಯವಾಗಿ ಬೇಸಿಗೆಯಲ್ಲೇ ಜಾಸ್ತಿ ಇಳುವರಿ ಕೊಡುವಂಥದ್ದು. ಮಲ್ಲಿಗೆಯಲ್ಲಿ ಕಡಿಮೆ ಇರುತ್ತೆ, ಚಳಿಗಾಲದಲ್ಲಿ ಸಾಧಾರಣ ಆಗತ್ತೆ, ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ. ಮಾರ್ಚ್ ಅಲ್ಲಿ ತುಂಬಾ ಇಳುವರಿ ಕೊಡ್ಲಿಕ್ಕೆ ಸಿಗುತ್ತೆ. ಇದಕ್ಕೆ ಬರುವಂತಹ ಕೀಟಗಳ ಬಾಧೆ ಮತ್ತೆ ರೋಗಗಳ ಬಾಧೆ ಬಗ್ಗೆ? ಮಲ್ಲಿಗೆಯಲ್ಲಿ ಪ್ರಮುಖವಾಗಿ ಬಿಳಿ ನೊಣದ ಕಾಟ ಜಾಸ್ತಿ ಇರುತ್ತೆ, ಇದು ಬೇಸಿಗೆಯಲ್ಲಿ ಜಾಸ್ತಿ ಇರುತ್ತೆ. ಇದು ಯಾವ ತರ ಇರುತ್ತೆ ಅಂದ್ರೆ ಬಿಳಿ ನೊಣ ಸಣ್ಣ ಕೀಟಗಳು ಎಲೆಗಳ ಕೆಳಭಾಗದಿಂದ, ಇದು ರಸ ಇರೋ ಕೀಟ ಸರ್. ಯಾವಾಗ ರಸ ಇರುತ್ತೋ ಇದರಲ್ಲಿ ಒಂದು ರಸ ತಿನ್ಲಿಕ್ಕೆ ಅಂತ ಇರುವೆಗಳು ಬರುತ್ತೆ. ಅದು ಇರುವೆಗಳು ಬಂದಾಗ ಅದು ಶಿಲೀಂಧ್ರ ಬೆಳವಣಿಗೆ ಆಗತ್ತೆ. ಅದು ಇರುವೆಗಳ ರಸ ತಿಂದು ಒಂದು ಕಪ್ಪು ತರ ಬೂಸ್ಟ್ ಶಿಲೀಂಧ್ರ ಗಿಡದ ಎಲೆಗಳಲ್ಲಿ ಬೆಳವಣಿಗೆ ಆಗುತ್ತೆ. ಇದು ಬೆಳವಣಿಗೆ ಕುಂಠಿತ ಆಗುತ್ತೆ. ಇದನ್ನ ನಾವು ಹತೋಟಿ ಅಂದ್ರೆ ಸಾಮಾನ್ಯವಾಗಿ ಬೇವಿನ ಎಣ್ಣೆಯನ್ನ ಒಂದು 5 ml ಅಷ್ಟು ಬೇವಿನ ಎಣ್ಣೆಯನ್ನ ಸೋಪು ಅಥವಾ ಯಾವ್ದಾದ್ರು ಶಾಂಪೂನಲ್ಲಿ ಬಳಸಿ ಕಂಟ್ರೋಲ್ ಮಾಡ್ಬೋದು. ಸಪೋಸ್ ಇದು ರೋಗ ಇದೇ ತರ ಕಂಟ್ರೋಲ್ ಆಗ್ಲಿಲ್ಲ ಅನ್ನೋದಾದ್ರೆ ನಾವು ಬೇರೆ ಯಾವ್ದಾದ್ರು ಕೆಮಿಕಲ್ಸ್ಗೆ ನಾವು ಹೋಗ್ಬೋದು. ಮತ್ತೆ ಇನ್ನೊಂದು ಎಲೆ ತಿನ್ನುವ ಹುಳ ಅಂತ ಬರುತ್ತೆ, ಮೊಗ್ಗುನು ಸ್ವಲ್ಪ ಇದು ಸಮಸ್ಯೆ ತುಂಬಾ ಕಡಿಮೆ ಬರುತ್ತೆ, ಬಟ್ ಗೂಡು ಮಾಡ್ಕೊಂಡಿರುತ್ತೆ. ಇದು ಕೂಡ ನಾವು ಇದ್ಬೇಕಾದ್ರೆ ಇದಕ್ಕೆ ಬೇವಿನ ಎಣ್ಣೆಯಿಂದ ಕಂಟ್ರೋಲ್ ಆಗುತ್ತೆ. ಸಪೋಸ್ ಇದು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ನಾವು 2 ml ಮೆಲಾಥಿಯನನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಈ ದ್ರಾವಣನ ಸ್ಪ್ರೇ ಮಾಡಬಹುದು 1 ಲೀಟರ್ಗೆ. ಇವೆರಡು ಪ್ರಮುಖ ಕೀಟಗಳು. ರೋಗಗಳ ಹೇಳ್ಬೇಕಾದ್ರೆ ಎಲೆ ಚುಕ್ಕೆ ರೋಗ ಅಂತ ತುಂಬಾ ಜಾಸ್ತಿನೇ ಬರುತ್ತೆ ಮಲ್ಲಿಗೆಯಲ್ಲಿ. ಇದು ಯಾವ ತರ ಅಂದ್ರೆ ವೃತ್ತಾಕಾರದಲ್ಲಿ ಬಂದು ಸಣ್ಣ ಸ್ಪಾಟ್ಸ್ ಇಂದ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಎಲೆ ಎಲ್ಲ ಡ್ರೈ ಆಗೋ ತರ ಆಗುತ್ತೆ. ಇದನ್ನ ನಾವು ಕೆಲವೊಮ್ಮೆ ಸವರುವಿಕೆ ಮಾಡಿಕೊಂಡು ಕ್ಲೀನ್ ಆಗಿ ತೋಟ ಇಟ್ಕೊಂಡ್ರೆ ಇಷ್ಟು ಸಮಸ್ಯೆ ಆಗೋದಿಲ್ಲ. ಯಾವಾಗ ತೋಟನ ಕ್ಲೀನ್ ಆಗಿ ಇಟ್ಕೊಳ್ಳದೆ ಇದ್ದಾಗ ಇದು ಎಲೆ ಚುಕ್ಕೆ ರೋಗ ಹರಡೋದಕ್ಕೆ ಶುರುವಾಗುತ್ತೆ. ಇದರನ್ನ ನಿಯಂತ್ರಿಸಲು ನಾವು ಯಾವುದೇ ಶಿಲೀಂಧ್ರ ನಾಶಕಗಳನ್ನ ನಾವು ಬಳಸಬಹುದು. ತುಂಬಾ ಸಿವಿಯಾರಿಟಿ ಜಾಸ್ತಿ ಆದಾಗ 1 ml ಎಕ್ಸಕೊನೋಸೋಲ್ ಅಂತ ಶಿಲೀಂಧ್ರ ನಾಶಕವನ್ನ ನಾವು 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ದ್ರಾವಣ ಸಿಂಪರಣೆ ಮಾಡೋದ್ರಿಂದ ಈ ರೋಗ ಹತೋಟಿ ಮಾಡ್ಕೋಬಹುದು. ಅದಾದ್ಮೇಲೆ ಎಲೆ ಚುಕ್ಕೆ ರೋಗ ಆದ್ಮೇಲೆ ಸೊರಗು ರೋಗ ತುಂಬಾ ಬಾಧೆ ಬರುತ್ತೆ. ಇದು ಸೊರಗು ರೋಗ ಅಂದ್ರೆ ಇದು ಪ್ರಾರಂಭದಲ್ಲಿ ಗಿಡದ ಬುಡದಿಂದ ಬಂದು ಎಲೆಗಳು ಕಂಪ್ಲೀಟ್ ಆಗಿ ಹಳದಿ ಆಗುತ್ತೆ. ಹಳದಿ ಆಗಿ ತುದಿ ಭಾಗದ ಎಲೆಗಳೆಲ್ಲ ಒಣಗೋಗಕ್ಕೆ ಶುರುವಾಗುತ್ತೆ. ಕಂಪ್ಲೀಟ್ ಆಗಿ ಗಿಡನೇ ಹಳದಿಯಾಗಿ ಉದುರಿ ಮತ್ತೆ ಗಿಡ ಒಣಗೋದಕ್ಕೆ ಶುರುವಾಗುತ್ತೆ. ಇದು ಅಷ್ಟೇ, ನಾವು ಈ ಸಮಸ್ಯೆ ಏನಾದ್ರೂ ಒಂದು ಗಿಡದಲ್ಲಿ ಕಾಣಿಸಿದಾಗ ಇದನ್ನ ಕಿತ್ತು ನಾಶ ಮಾಡಬೇಕು ಒಂದು ಗಿಡದಲ್ಲಿ ಆದ್ರೆ. ಇದು ಎಲ್ಲ ಜಾಸ್ತಿ ಸ್ಪ್ರೆಡ್ ಆಯ್ತು ಅನ್ನೋದಾದ್ರೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಂದ್ರೆ 3 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಗಿಡ ಬುಡನ ತೋಯಿಸಬಹುದು. ಸಪೋಸ್ ಇಲ್ಲ ಅಂದ್ರೆ ನಾವು ಸ್ಪ್ರೇ ಕೂಡ ಮಾಡಬಹುದು ಸರ್. ಯಾವುದೇ ಶಿಲೀಂಧ್ರ ನಾಶಕವನ್ನು ಇದಕ್ಕೆ ನಾವು ಬಳಸಬಹುದು. ಉಡುಪಿ ಮಲ್ಲಿಗೆಯಲ್ಲಿ ಇನ್ನೂ ಯಾವ್ದಾದ್ರೂ ಕೂಡ ಹೈಬ್ರಿಡ್ ಇಂಥದ್ದೇನಾದ್ರೂ ಇದ್ದಾವ? ಆತರ ಯಾವ್ದು ವೆರೈಟೀಸ್ ಇಲ್ಲ ಸರ್, ಅಂದ್ರೆ ಪ್ರಭೇದಗಳಿದ್ದಾವೆ ಸ್ಪೀಷೀಸ್ ಅಂತ. ಅದು ಬಿಟ್ರೆ ಈಗ ಭಟ್ಕಳ ಮಲ್ಲಿಗೆ ಅಂತ ಇದೆ, ಮಂಗಳೂರು ಮಲ್ಲಿಗೆ ಅಂತ ಇದೆ. ಉಡುಪಿ ಮಲ್ಲಿಗೆ ಅಷ್ಟು ಪ್ರಾಮುಖ್ಯತೆ ಈ ಲೊಕೇಶನ್ಗೆ, ಯಾಕಂದ್ರೆ ಜನರ ಟೇಸ್ಟ್ ಕೂಡ ಉಡುಪಿ ಮಲ್ಲಿಗೆ ಆಗಿರೋದ್ರಿಂದ ಹೆಚ್ಚು ಜನ ಉಡುಪಿ ಮಲ್ಲಿಗೆನೆ ಬಯಸ್ತಾರೆ. ಈಗ ಹೊಸದಾಗಿ ಈ ಮಲ್ಲಿಗೆ ಬೆಳೆಸುವವರಿಗೆ ತಾವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹೊಸದಾಗಿ ಮಾಡೋರ್ಗಾದ್ರೆ ಇದು ಒಂದು ಪ್ರಮುಖ ಸಣ್ಣ ರೈತರಿಗೆ ಇದು ಜೀವನೋಪಾಯ ನಡೆಸಲಿಕ್ಕೆ ಒಳ್ಳೆ ಬೆಳೆ ಅಂತ ಹೇಳ್ಬೋದು. ಇದು ನಾವು ಸಣ್ಣ ಪ್ರಮಾಣದಲ್ಲಿ ಒಂದು 50 ಗಿಡದಿಂದ ಸ್ಟಾರ್ಟ್ ಮಾಡಿ ಇದು ಟೆರೇಸ್ ಗಾರ್ಡನ್ ಅಲ್ಲೂ ಕೂಡ ಇತ್ತೀಚೆಗೆ ನಾವು ನೋಡಿರ್ಬೋದು, ಟೆರೇಸ್ ಗಾರ್ಡನ್ ಅಲ್ಲೂ ಕೂಡ ಮಾಡುವಂತ ಬೆಳೆ ಆಗಿರೋದ್ರಿಂದ ಇದು ಒಂದು ಸಣ್ಣ ಮಕ್ಕಳಿಗೂ ಕೂಡ ಕೃಷಿದ ಹವ್ಯಾಸ ಆಗುತ್ತೆ, ಮತ್ತೆ ರಿಟೈರ್ಡ್ ಆಗಿರುವಂತವ್ರಿಗೆ ಕೂಡ ಒಂದು ಸಮಯನ ಅದರಲ್ಲಿ ಬಳಸ್ಕೋಬಹುದು. ಪ್ಲಸ್ ಇದರಿಂದ ನಮ್ಮ ಆರ್ಥಿಕತೆ ಕೂಡ ನಾವು ಹೆಚ್ಚು ಮಾಡ್ಕೋಬಹುದು. ಇದು ಉಡುಪಿ ಮಲ್ಲಿಗೆ ನಾನು ಹೇಳ್ಬೇಕಾದ್ರೆ ಸಣ್ಣ ರೈತರಿಗೆ ಇದು ಮುಖ್ಯವಾದ ಬೆಳೆ ಅಂತಾನೆ ಹೇಳ್ಬೋದು. ಒಳ್ಳೆಯದು ಡಾಕ್ಟರ್ ರಶ್ಮಿ ಆರ್ ಅವರೇ. ಮುಖ್ಯವಾಗಿ ಉಡುಪಿ ಮಲ್ಲಿಗೆ ಏನು ನಾವು ಈ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಬೆಳೆಸ್ತೇವೆ ಕರಾವಳಿ ಭಾಗದಲ್ಲಿ, ಅದರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ನೀಡಿದ್ದೀರಿ, ಧನ್ಯವಾದಗಳು. ನಮಸ್ಕಾರ. ಉಡುಪಿ ಮಲ್ಲಿಗೆ ಬೇಸಾಯದ ಕುರಿತು ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಅನಸೂಯ ಆನಂದರಾಮ್ ಹೇರಳೆ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಅವರೊಂದಿಗಿನ ಮಾತುಕತೆಯನ್ನು ಕೇಳೋಣ. ಅನಸೂಯ ಆನಂದರಾಮ್ ಹೇರಳೆ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ಮಹಿಳೆಯರ ಒಂದು ಪಾತ್ರ ಏನು? ಕೃಷಿ ಅಂದ್ರೆ ಮಹಿಳೆಗೆ ಒಂದು ಉದ್ಯೋಗ, ಕೃಷಿಯೇ ಅಂದರೆ ಸ್ವಂತ ಬದುಕು ಕಟ್ಟಿಕೊಳ್ಬೋದು. ಅದರಲ್ಲಿ ಒಂದು 10ನೇ ಗೆದ್ದೆ ಇದ್ರೆ ಒಂದು ಒಂದು ಸಂಸಾರವನ್ನು ನೀಗಿಸ್ಕೊಂಡು ಹೋಗ್ಬೋದು. ಅದರಲ್ಲಿ ನಾವು ಬೇರೆ ಬೇರೆ ತರಕಾರಿ ಮಾಡಿದರೆ, ನಾವು ಸ್ವಂತ ಕೆಲಸ ಮಾಡಿದರೆ, ಇದು ಸಾವಯವ ಗೊಬ್ಬರ ಇದನ್ನೆಲ್ಲ ಯೂಸ್ ಮಾಡಿದರೆ ಒಂದು ಉತ್ತಮವಾದ ಆರೋಗ್ಯವು ಸಿಗುತ್ತೆ, ಉತ್ತಮವಾದ ತರಕಾರಿ ಸಿಗುತ್ತದೆ, ಉತ್ತಮವಾದ ಒಂದು ಸಂಸಾರವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೋದು. ಈಗ ಕೃಷಿಯಲ್ಲಿ ದುಡಿಮೆ ಮಾಡುವಂತಹದ್ದು ಒಂದು ವಿಭಾಗವಾದ್ರೆ ವ್ಯವಸ್ಥಿತವಾಗಿ ದುಡಿಮೆ ಮಾಡುವಂತಹದ್ದು ಇನ್ನೊಂದು ವಿಧ. ಈ ವ್ಯವಸ್ಥಿತವಾಗಿ ಕೃಷಿ ಮಾಡುವುದು ಅಂದ್ರೆ ಹೇಗೆ? ವ್ಯವಸ್ಥಿತವಾಗಿ ಅಂದ್ರೆ ಅದಕ್ಕೆ ನಾವು ಈಗ ಒಂದು ತರಕಾರಿ ಬೀಜ ಹಾಕಿ ಅದು 13 ದಿವಸಕ್ಕೆ ನಾವು ಅದಕ್ಕೆ ಪುನಃ ಗೊಬ್ಬರ ಕೊಡಬೇಕು. ಅದರ 13 ದಿವಸ ಅಂತ ಯಾವ ಲೆಕ್ಕಾಚಾರ? ಅದು ಮುಂಚಿಂದ್ಲೂ ಹಾಗೆಪ್ಪ ನಡ್ಕೊಂಡ್ ಬಂದು ಹಾಗೆಪ್ಪ 13 ದಿವಸಕ್ಕೆ ಗಿಡ ದೊಡ್ಡದಾಗ್ತದೆ, ಹಾಗೆ ನಾವು ಅದಕ್ಕೆ ಫಸ್ಟ್ ಸಾರ 13 ದಿವಸಕ್ಕೆ ಕೊಡಬೇಕಾಗ್ತದೆ. ಎಲ್ಲ ರೀತಿಯ ತರಕಾರಿಯು 13 ದಿವಸ ಅಲ್ಲ, ಸೌತೆಗೆ ಮಾತ್ರ ಸೌತೆಗೆ. ಸೌತೆ ಬೇಗ ಇದಾಗ್ತದೆ, ಬೆಂಡಾಗಿ ಹೋಗ್ತದೆ, ಇಲ್ಲ ಗಿಡ ತುಂಡಾಗ್ತದೆ. ಅದಕ್ಕೆ ನಾವು 13 ದಿವಸಕ್ಕೆ ಒಂದು ಫಸ್ಟ್ ಸಾರ ಕೊಡ್ಲೇಬೇಕು. ಸರ್, ಈಗ ಬೇರೆ ಕೃಷಿಯ ಬಗ್ಗೆ, ಭತ್ತದ ಕೃಷಿಯ ಬಗ್ಗೆ ಹೇಳಿ, ಅದರ ಒಂದು ಸಾಧಕ ಬಾಧಕಗಳು ಯಾವ ರೀತಿ ಮಾಡ್ತಾರೆ? ಭತ್ತ ಅಂದ್ರೆ ಈಗ ನಾವು ಮುಂಚಿನ ಪದ್ಧತಿಯಲ್ಲಿ ಮಾಡಿದ್ರೆ ನಿಮಗೆ ಆಳು ಸಿಗುವುದಿಲ್ಲ. ಈಗ ಈಗ ಕೃಷಿ ಯಂತ್ರ ಬಳಕೆ ಮಾಡಲಿಕ್ಕೆ ತುಂಡು ಭೂಮಿಯಲ್ಲಿ ಅದು ತುಂಬಾ ಕಷ್ಟ ಆಗ್ತದೆ. ಅದು ನಡ್ಲಿಕ್ಕೆ ತೊಂದರೆ ಇಲ್ಲ, ಕೊಯ್ಲಿಗೆ ತುಂಬಾ ತೊಂದರೆ ಆಗ್ತದೆ, ಅದು ಸಣ್ಣಗಾಗ್ತದೆ, ಯಂತ್ರ ತಿರ್ಲಿಕ್ಕೆ ಜಾಗ ಸಾಕಾಗುದಿಲ್ಲ. ಮತ್ತೆ ಕೃಷಿ ಒಂದು ನಾವು ಭತ್ತಕ್ಕೋಸ್ಕರ ದನಗೆ ಹುಲ್ಲಿಗೋಸ್ಕರ ನಮಗೆ ಅದೊಂದು ಲಾಭದಾಯಕವೇ. ಭತ್ತ ಸಿಗ್ತದೆ ಹೇಳಲಿಕ್ಕೆ ಆಗುದಿಲ್ಲ, ಹುಲ್ಲು ದನಕ್ಕೆ ಬೇಕಲ್ಲ, ಅದು ನಮಗೆ ದನ ಸಾಕುವವರಿಗೆ ಅದು ಕೃಷಿ ಅದಕ್ಕೆ ಒಂದು ಮುಖ್ಯ ಉಪಯೋಗ ಅಂತ ಹೇಳ್ತೇನೆ ನಾನು. ಈಗ ಕೃಷಿ ಯಾಂತ್ರೀಕರಣ ಸಣ್ಣ ಸಣ್ಣ ಜಮೀನಿನಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ತೀವಿ ನೀವು. ಸೊ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗೆ ಭತ್ತದ ಕೃಷಿಯನ್ನ ಮಾಡುವಂತದ್ದಾಗಾದ್ರೆ? ಅದೀಗ ಅದರಲ್ಲೇ ಮಾಡಬೇಕು, ಮತ್ತೆ ಜನ ಸಿಕ್ಕುದಿಲ್ಲಲ್ಲ, ನಾವು ಯಂತ್ರದ ಸಹಾಯದಲ್ಲೇ ಮಾಡಬೇಕಾಗ್ತದೆ. ಸಣ್ಣ ಸಣ್ಣ ಟಿಲ್ಲರ್ ಉಪಯೋಗಿಸ್ಬೋದು. ಸಣ್ಣ ಸಣ್ಣ ಟಿಲ್ಲರ್ ಉಪಯೋಗಿಸ್ಬೋದು. ಆದ್ರೆ ಈ ಸಲ ಒಂದು ನಡ್ಲಿಕ್ಕೆ ಒಂದು ಮಿಷನ್ ಬಂದ್ರೆ ಒಳ್ಳೆ ಲಾಯ್ಕ್ ಬಂದಿದೆ, ಸಣ್ಣ ಮಿಷನ್ ಅಲ್ಲಿ ಒಳ್ಳೆ ಲಾಯ್ಕ್ ನಟ್ಟಿದ್ದಾರೆ. ಅದು ಎಲ್ಲಿಂದ ತರಿಸಿದ್ ನೀವು? ಅದು ನಮ್ಮ ರಘು ಮಧ್ಯಸ್ಥರ ಅಂತ ಅವರು ಒಬ್ರು ಡೀಲರ್ ಇದ್ದಾರೆ, ಅವರು ಇಲ್ಲೆಲ್ಲ ಹೆಚ್ಚಿನಾಗಿ ಅವರದೇ ಒಂದು ಯಂತ್ರ ತರಿಸ್ತಾರೆ, ಅವರು ಅವರೇ ಮಾಡಿ ಕೊಟ್ಟಿದ್ದಾರೆ. ಹೇಗೆ ಅದು ಗಂಟೆಗೆಲ್ಲ? ಗಂಟೆಗೆ 500 ರೂಪಾಯಿ ಅಂದ್ರೆ ಇದು ಹಾಗೆ ತಸಿ ಬೇರೆ ರೇಟು, ಇದಕ್ಕೆ ಮಿಷನ್ಗೆ 500 ರೂಪಾಯಿ. ನೀವೇ ಹಾಗೆ ರೆಡಿ ಮಾಡ್ಕೋಬೇಕಾ? ಅವ್ರು ಮಾಡಿಕೊಡ್ತಾರೆ, ಅವ್ರು ಮಾಡಿಕೊಡ್ತಾರೆ, ಅದಕ್ಕೆ ಬೇರೆ ರೇಟ್ ಕೊಡ್ಬೇಕು, ದರ ಕೊಡ್ಬೇಕು. ಇದಕ್ಕೆ ಗಂಟೆಗೆ ಮಿಷಿನ್ಗೆ 500 ರೂಪಾಯಿ. ಅದು ಒಂದು ಎಕರೆಗೆ ನಾಟಿ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ನಮ್ಮ 10ನೇ ಗದ್ದೆಗೆ 20 ನಿಮಿಷ ಆಗಿದೆ. 20 ನಿಮಿಷ ಸಾಮಾನ್ಯ ಒಂದು ಎಕರೆಗೆ ಒಂದು ಗಂಟೆ 20 ನಿಮಿಷ. ದೊಡ್ಡ ಗದ್ದೆ ಬೇಗ ಆಗ್ತದೆ, ಸಣ್ಣ ಗದ್ದೆ ಹೌದು, ಸಣ್ಣ ಗದ್ದೆ ಸ್ವಲ್ಪ ಇದಾಗ್ತದಲ್ಲ, ದೊಡ್ಡ ಗದ್ದೆಗಾದ್ರೆ ಬೇಗ ಆಗ್ತದೆ. ದೊಡ್ಡ ತುಂಬಾ ಬೇಸಾಯ ಇದ್ದವರಿಗೆ ಕೃಷಿ ಅದು ಯಾಂತ್ರ ತುಂಬಾ ಉಪಯೋಗವೇ. ಈಗ ಕೆಸರು ಗದ್ದೆ ಮಾಡಿ ಕೂಲಿ ಆಳುಗಳಿಂದ ನಾಟಿ ಮಾಡುವುದಿದ್ರೆ ಒಂದು ರೀತಿಯಲ್ಲಿ ಮಾಡಬಹುದು ಕೆಸರು ಗದ್ದೆ ಮಾಡುವಂತದ್ದು. ಈ ಮೆಷಿನ್ ಅಲ್ಲಿ ನಾಟಿ ಮಾಡಬೇಕಿದ್ರೆ ಭೂಮಿ ಸಿದ್ಧತೆ ಎಲ್ಲ ಹೇಗೆ ಮಾಡುವಂತದ್ದು? ಫಸ್ಟ್ ಗೆ ನಾವು ಸಿದ್ಧತೆ ಮಾಡಿ ನೀರು ಕಟ್ಟಿಡ್ಬೇಕು. ಅದು ಜಾಸ್ತಿ ಇರಬಾರ್ದು. ನೀರು ಕಟ್ಟಿಡ್ಬೇಕು, ಅದು ಮತ್ತೆ ಯಾವಾಗ ಯಂತ್ರ ಬರ್ತದೆ ಹಾಗೂ ಆ ದಿವಸ ಮುಂಚೆ ಸೊನ್ನೆ ನೀರು ಕಡ್ದಿಡ್ತೇವೆ, ಅಂದ್ರೆ ಅದು ಸಮ ಎಲ್ಲ ಕ್ಲಿಯರ್ ಆಗಿ ಒಣಗಿದಾಗಿರ್ಬೇಕು. ನೀರು ಪಸೆ ಜಾಸ್ತಿ ಇದ್ರೆ ಸಾಕು, ನಿಲ್ಬಾರ್ದು. ಅದು ಸಣ್ಣ ಸಣ್ಣ ಆಗಿ ಅಲ್ಲ, ಅದು ಮುಳುಗಿ ಹೋಗ್ತದೆ. ಈಗ ಹಾಗೆ ಮಾಡುವುದೆಲ್ಲ ಹೇಗೆ? ಚಾಪೆನೇಜಿ ಸ್ವಲ್ಪ ಹೇಳಿ, ಚಾಪೆನೇಜಿ ಹೇಗೆ ಮಾಡ್ತೀರಿ? ಚಾಪೆನೇಜಿ ಅಂದ್ರೆ ಅವರು ಬಂದು ಮಣ್ಣನ್ನು ಗಾಳಿಸಿ ಒಂದು ಟ್ರೇಗೆ ಹಾಕಿ ಅದರ ಮೇಲೆ ಬೀಜ ಹಾಕಿ ಹುಲ್ಲು ಮುಚ್ಚಿ ಇಡ್ತಾರೆ. ಇಲ್ಲಿ ಎಲ್ಲ MO4 ಇರುವಂತದ? MO4. ಹೌದು. ಅದಕ್ಕೆ ಬೀಜ ಹಾಕಿ ಎಷ್ಟು ದಿವಸದಲ್ಲಿ ತೆಗಿತಾರೆ? 12 ದಿವಸ. ಅಲ್ಲ, ಬೀಜ ಹಾಕಿ ಅದೊಂದು ಸ್ವಲ್ಪ ಬೆದೆ ಬರುವಾಗ ಅದ್ರ ಪೇಪರ್ ಮುಚ್ಚಿದ ತೆಗಿತಾರೆ, ಮತ್ತೆ ಅದು ನಾವು ನಾಟಿ ಮಾಡುವಾಗ ಒಂದು 18 ದಿವಸ ಅಷ್ಟೇ. ಸರ್, ಈಗ ಉಳುಮೆ ಮಾಡಿ ಮಿಷಿನ್ ಅಲ್ಲಿ ನಾಟಿ ಮಾಡಿದ ನಂತರ ಏನೇನು ಮಾಡಬೇಕು? ನಂತರ ನಾವು ಕಳೆ ಕೀಳ್ಬೇಕು. ಕಳೆ ಅಂದ್ರೆ ಈಗ ವೀಡರ್ ಓಡಿಸ್ತಾರೆ, ನಾವು ವೀಡರ್ ಓಡಿಸೋದಿಲ್ಲ, ನಾವೇ ಸ್ವತಃ ನಾವು ಗೆದ್ದೆಗೆ ಇಳಿದು ನಾವು ಕಳೆ ತೆಗಿತೇವೆ. ಈಗ ವೀಡರ್ ಓಡಿಸಿದ್ರೆ ಏನು ಉಪಯೋಗ? ವೀಡರ್ ಓಡಿಸಿದ್ರೆ ಸ್ವಲ್ಪ ಜನದ ಕೂಲಿ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ, ಜನ ಸಿಗುದಿಲ್ಲಲ್ಲ. ನಾವು ಅದ್ರ ಬದಿ ಬದಿಯಲ್ಲಿ ನಾವು ಪುನಃ ಮಾಡಲೇಬೇಕು, ಹೆಂಗಸರು ಹೋಗ್ಲೇಬೇಕು ಗೆದ್ದೆಗೆ. ಅದಕ್ಕಿಂತ ನಾವು ನಮ್ಮ ಸ್ವಲ್ಪ ಜಮೀನು ನಾವೇ ತೆಕ್ಕೊಳ್ತೇವೆ, ನಾವು ಆ ವೀಡರ್ ಎಲ್ಲ ಓಡಿಸೋದಿಲ್ಲ. ಆಮೇಲೆ ಗೊಬ್ಬರ ಏನೇನು ಕೊಡ್ತೇವೆ? ಗೊಬ್ಬರ ನಾವು ಹಟ್ಟಿ ಗೊಬ್ಬರ ಮತ್ತೆ ನಾವು ಗೊಬ್ಬರ ಹಾಕುದಿಲ್ಲ, ಎಲ್ಲಾದ್ರೂ 1 ಕೆಜಿ ಸುಪಲ್ ಹಾಕ್ತಾರೆ ಅಷ್ಟೇ, ಮತ್ತೆ ನಾವು ಹಾಕುದಿಲ್ಲ. 2 ಕೆಜಿ 1 ಎಕರೆಗ 1 ಹತ್ತನೇ ಗೆದ್ದೆಗೆ ಅಷ್ಟೇ. ಮತ್ತೆ ನಾವು ಜಾಸ್ತಿ 1 ಹತ್ತನೇ ಗೆದ್ದೆ ಅಂದ್ರೆ 1/10 ಭಾಗ. ಹೌದು, 1/10 ಭಾಗ. ನಾವು ಮತ್ತೆ 10 ಗುಂಟೆ ಅಂತ ಗೊತ್ತಿಲ್ಲ ಅದು. ನಾವು ಮತ್ತೆ ರಾಸಾಯನಿಕ ಗೊಬ್ಬರ ಕಮ್ಮಿ. ಈಗ ಹಟ್ಟಿ ಗೊಬ್ಬರ ಹಾಕಿದ್ರು ಕೂಡ ಒಳ್ಳೆ ಇಳುವರಿ ಸಿಗ್ತದೆ, ಒಳ್ಳೆ ಇಳುವರಿ ಸಿಗ್ತದೆ. ಆಮೇಲೆ ಈಗ ಬೆಂಕಿ ರೋಗವು ಅಥವಾ ಕಾಂಡ ಕುರಿ ಹುಳದ ಸಮಸ್ಯೆ ಎಲ್ಲ ಬರ್ತದ? ಅಲ್ಲ, ನಮ್ಮ ಈ ಬದಿಯಲ್ಲಿ ಇಲ್ಲಪ್ಪ. ಇಲ್ಲ ಇಲ್ಲ, ಭತ್ತ ಬೆಳೆಯುವಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಇರ್ತದೆ, ಈ ಪ್ರದೇಶದಲ್ಲಿ ಇಲ್ಲ. ಅದು ಬೆಂಕಿ ನವಿಲಿನ ಕಾಟ ಬಿಟ್ಟರೆ ಬೇರೆ ಸಮಸ್ಯೆ? ನವಿಲು ತುಂಬಾ ಕಾಟ, ಭತ್ತ ಗೊನೆ ಆದ್ಮೇಲೆ ಅದು ಸೈಡ್ ಸೈಡ್ ಅಲ್ಲ ಅವರಿಗೆ, ನವಿಲು ತಿಂದು ಉಳಿದ್ ನಿಮ್ಗೆ. ಹೌದೌದು. ಆಮೇಲೆ ಈಗ ಭತ್ತದ ಕೃಷಿಯಲ್ಲೇ ನೀವು ತೋಟವನ್ನು ಕೂಡ ಮಾಡ್ತಾ ಇದ್ರಿ, ಅಡಿಕೆ ಇದೆ, ತೆಂಗು ಎಲ್ಲವನ್ನು ಹಾಕೊಂಡಿದ್ರಿ? ಅಡಿಕೆ, ತೆಂಗು, ಜಾಯಿಕಾಯಿ, ಬುಷ್ ಪೆಪ್ಪರ್ ಎಲ್ಲ ಇದೆ. ಈಗ ಕಾಳು ಮೆಣಸಿನ ಬಳ್ಳಿ ಬಿಡುದಕ್ಕೂ ಬುಷ್ ಪೆಪ್ಪರ್ ಏನು ವ್ಯತ್ಯಾಸ? ಕಾಳೆ ಬಳ್ಳಿನ ಅದು ಕೊಯ್ಲಿ ಕಷ್ಟ ಅಲ್ಲ, ಇದು ನಮ್ಗೆ ನೆಲದಲ್ಲೇ ಆಗ್ತದೆ. ಬೇಕಾದ್ರೆ ನಾವು ಚಪ್ಪರ್ ಹಾಕೊಂಡ್ರೆ ಲೈಕಾಗ್ತದೆ, ಚಪ್ಪರ್ ಹಾಕಿದ್ರು 1 ಗಿಡದಲ್ಲಿ ಹೆಚ್ಚು ಕಮ್ಮಿ 1 ಕೆಜಿ ತನಕ ತೆಗಿಬಹುದು. 1 ಬುಡದಲ್ಲಿ 1 ಕಿಲೋ ತೆಗಿಬಹುದು. ಅದು ಸ್ವಲ್ಪ ಚಪ್ಪರ್ ಹಾಕಿ ಮೇಲಿಟ್ರೆ ಅದು ಮಲ್ಲಿಗೆ ಬಿಡದ ಹಾಗೆ ಅದಕ್ಕೂ ಚಪ್ರ ಮಾಡ್ಲಿಕ್ಕೆ ಉಂಟ ಅಥವಾ ನೆಲದಲ್ಲಿ ಬಿಡಬಹುದು? ಅಲ್ಲ, ಚಪ್ರ ಮಾಡಿದ್ರೆ ಒಳ್ಳೇದಾಗ್ತದೆ. ನಾನು ಚಪ್ರ ಮಾಡ್ತಿದ್ದೆ, ಈಗ ಒಂದು ವರ್ಷ ಆಯ್ತು, ಈಗ ಮಾಡ್ಲಿಲ್ಲ, ಅದು ಬುದ್ಧ ಹೋಯ್ತು ಆಮೇಲೆ ಮಾಡ್ಲಿಲ್ಲ. ಅದು ಮಾಡಿದ್ರೆ ತುಂಬಾ ಕರ ತುಂಬಾ ಬಿಡ್ತದೆ, ಅಂದ್ರೆ ಹಾಳಾಗುದಿಲ್ಲ, ಅಂಚು ನೆಲತಾಗಿ ಎಲ್ಲ ಹಾಳಾಗುದಿಲ್ಲ. ಈ ಕಾಳು ಮೆಣಸಿಗೆ ಅಥವಾ ಒಳ್ಳೆ ಮೆಣಸಿಗೆ ಏನೇನು ಗೊಬ್ಬರ ಕೊಡ್ತೀರಿ ನೀವು? ನಾವು ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕ್ತೇವೆ ಒಂಚೂರು ಅಷ್ಟೇ, ಮತ್ತೆ ಹಾಕುದಿಲ್ಲ. ಮತ್ತೆ ಹಟ್ಟಿ ಗೊಬ್ಬರ ಮಾತ್ರ, ಮತ್ತೆಂತ ಹಾಕುದಿಲ್ಲ, ಮತ್ತೇನು ಬೇಡ ಅದಕ್ಕೆ. ಇದಕ್ಕೆ ನೀರೆಲ್ಲ? ನೀರು ನಾವು ತೋಟಕ್ಕೆ ಬಿಡುವಾಗ ಒಂಚೂರು ಹಾಕ್ತೇವೆ ಅಷ್ಟೇ. ತೋಟದ ಒಳಗಡೆ ಉಂಟಾ ಅಥವಾ ಪ್ರತ್ಯೇಕವಾಗಿ ಉಂಟು? ತೋಟದ ಒಳಗೆ ತಂಪು ಬೇಕು ಸ್ವಲ್ಪ, ಅದಕ್ಕೆ ತುಂಬಾ ಬಿಸಿಲಾಗುವುದಿಲ್ಲ, ತಂಪಿದ ಲೈಕ್ ಆಗ್ತದೆ. ಆಮೇಲೆ ಈಗ ಜಾಯಿಕಾಯಿ ಬಗ್ಗೆ ಹೇಳಿ. ಜಾಯಿಕಾಯಿ ನಟ್ಟು ಸುಮಾರು 1 ವರ್ಷ ಆಯ್ತು. ಅಂದ್ರೆ ಕಸಿ ಗಿಡವೋ ಅಥವಾ ಬೀಜದಿಂದ ಬೆಳೆದಿದ್ದು? ಅದು ಶಿವಮೊಗ್ಗದಿಂದ ತಂದದು. ಕಸಿ ಗಿಡವೋ? ಹಾ, ಕಸಿ ಗಿಡ. ಅಲ್ಲಿ ಅದರಲ್ಲಿ ಕೆಲವು ಗಿಡ ಗಂಡು ಹೆಣ್ಣು ಇರ್ತದೆ, ಕೆಲವು ಎಲ್ಲ ಗಿಡದಲ್ಲಿ ಆಗುದಿಲ್ಲ. ನಮ್ದು ಒಂದು 4-5 ಗಿಡದಲ್ಲಿ ಆಗಿದೆ. ಈಗ 1 ಗಿಡದಲ್ಲಿ ಈ ಸಲ ಅಂತೂ ತುಂಬಾ ಆಗಿದೆ, 100 ರಿಂದ 150 ಗಾಯಿ ಆಗ್ಬಹುದು, ಒಳ್ಳೆ ಹಿಡಿದಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹಣ್ಣಾಗುವಂತದ್ದು? ಹೌದು, ಮಳೆಗಾಲ ಹಣ್ಣಾಗುದು. ಆದ್ರೆ ಸ್ವಲ್ಪ ಈ ಸಲ ಸ್ವಲ್ಪ ಬೇಗ ಬಿಟ್ಟಿದೆ ಅಪ್ಪ, ಅಂದ್ರೆ ಮಳೆ ಬರೋ ಮುಂಚೆ ನಮ್ಗೆ ಅದು ಕೈಗೆ ಸಿಗ್ತದೆ. ಈಗ ಅಂದ್ರೆ ಮಳೆ ಬಂದ್ಮೇಲೆ ನಮ್ಗೆ ಅದನ್ನು ಒಣಸ್ಲಿಕ್ಕೆಲ್ಲ ಕಷ್ಟ ಆಗ್ತದೆ, ಅದು ಬಿದ್ದು ಹೋದ ಗೊತ್ತಾಗುದಿಲ್ಲ. ಇದಾದ್ರೆ ಈ ಸಲ ನಮ್ಗೆ ಬೇಗ ಸಿಗ್ಬಹುದು, ಒಂದು 2 ತಿಂಗಳಲ್ಲಿ ನಮ್ಗೆ ಕೊಯ್ಲು ಮಾಡಬಹುದು. ಈಗ ಜಾಯಿಕಾಯಿ ಮತ್ತು ಜಾಪತ್ರೆ ಎರಡನ್ನು ಕೂಡ ನೀವು ಸಂಗ್ರಹಿಸ್ತೀರಿ? ಹೌದೌದು. ಎಲ್ಲಿ ಮಾರಾಟ ಮಾಡುದಿಲ್ಲ? ನಾವು ಇಷ್ಟಂಗೆ ಮಾರಾಟ ಮಾಡ್ಲಿಲ್ಲ. ಏನ್ ಮಾಡ್ಬೇಕು ಅಂತಿದ್ರಿ ಇದನ್ನ? ಅದನ್ನ ನೋಡಿ ಯಾರಿಗಾದ್ರೂ ಕೊಡುದು ಅಷ್ಟೇ. ಅದನ್ನ ಏನು ಮಾಡೋದು, ಮತ್ತೆ ನೋಡ್ಬೇಕು, ಇನ್ನು ಮಾರ್ಕೆಟಿಂಗ್ ಉಂಟ ನೋಡ್ಬೇಕಷ್ಟೇ. ಕೃಷಿಯ ಜೊತೆಗೆ ನೀವು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ರಿ, ಹಸು ಸಾಕಣೆ, ಈ ಬಗ್ಗೆ ಹೇಳಿ. ಹಸು ಸಾಕಣೆ ಒಂದೇ ದನ ಇದೆ ನಮ್ದು. ನಮ್ಗೆ ಅದರಿಂದ ಹಸು ಸಾಕಣೆ ಮಾಡೋದ್ರಿಂದ ಲಾಭ ಇಲ್ದಿದ್ರು ನಮ್ಗೆ ಗೊಬ್ಬರ ಆಗ್ತದೆ, ಗೊಬ್ಬರ ಗ್ಯಾಸ್ ಇದೆ ನಮ್ಗೆ ಮನೆ ಅಡಿಗೆ ಗೊಬ್ಬರ ಗ್ಯಾಸ್. ಒಂದು ದನದಲ್ಲಿ ನಿಮಗೆ ಗೊಬ್ಬರ ಗ್ಯಾಸ್ ಸಿಗ್ತದೆ? ಹಾ, ತುಂಬಾ ಸಿಗ್ತದೆ, ಜಾಸ್ತಿ ಆಗ್ತದೆ. ನಮ್ಗೆ ಒಂದು ಗಂಡ ಹೆಂಡತಿ ಮಕ್ಕಳಿಗೆ ಸಾಕಾಗ್ತದೆ, ಕೊಚ್ಚಕ್ಕಿಯನ್ನ ಮಾಡಿದ್ರು ಸಾಕಾಗ್ತದೆ. ಆಮೇಲೆ ಆಗ ಹಸು ಸಾಕಣೆಯಲ್ಲಿ ಅಂದ್ರೆ ಈಗ ಅದಕ್ಕೆ ಕೊಡಬೇಕಾಗಿರುವಂತಹ ಹಿಂಡಿ ಆಗ್ಬಹುದು, ಮೇವು ಆಗ್ಬಹುದು, ಈ ಬಗ್ಗೆ ಹೇಳಿ. ನಾವು ಅಂದ್ರೆ ಇಲ್ಲಿ ಹಸಿವುಲು ನಮ್ಗೆ ಬೇಕಾದಷ್ಟು ಸಿಗ್ತೇನೆ, ನಾವೇ ಕೊಯ್ದು ಹಾಕ್ತೇವೆ. ಆಮೇಲೆ ನೆಟ್ಟು ಬೆಳೆಸಿದ್ದು ಅಥವಾ ಅಲ್ಲ ತೋಟದಲ್ಲಿ ಬೆಳೆಯುವುದು? ನೆಟ್ಟು ಬೆಳೆಸಲಿ, ತೋಟದಲ್ಲಿ ಬೆಳೆಯುವುದು ಉಂಟಲ್ಲ. ಆಮೇಲಿಂದ ರಾಗಿ, ಜೋಳ, ಮತ್ತೆ ಕುರಸಿನ ಹಿಂಡಿ ಅದೆಲ್ಲ, ಬೂಸ ಎಲ್ಲ ಹಾಕ್ತೇವೆ. ಬೈಹುಲ್ಲು ಹಾಕ್ತೇವೆ, ಹೆಚ್ಚ ಇಲ್ಲ. ಅಂದ್ರೆ ಇದು ಹಸಿಲು ತುಂಬಾ ಇರ್ಲಿಕ್ಕೆ ಹೋಗಿ ನಮ್ಗೆ ಹೆಚ್ಚ ಬೇಕಾಗುದಿಲ್ಲ. ನಿಮ್ಮ ಗದ್ದೆಯಲ್ಲಿ ಸಿಗುವ ಬೈಹುಲ್ಲು ಹೊರಗಡೆ ಮಾರಾಟ ಮಾಡ್ತೀರಾ? ಇಲ್ಲ, ನಮ್ಗೆ ಬೇಕು, ಸ್ವಲ್ಪ ತಕೊಳ್ತೇವೆ, ಮತ್ತೆ ಸಾಕಾಗುದಿಲ್ಲ, ಸಾಕಾಗುದಿಲ್ಲ, ತಕೊಳ್ತೇವೆ, ಮಳೆಗಾಲಕ್ಕೆ ಬೇಕಲ್ಲ. ಆಮೇಲೆ ಬೇಸಿಗೆಯಲ್ಲಿ ತರಕಾರಿ ಕೃಷಿಯನ್ನು ಕೂಡ ಮಾಡ್ತೀರಿ ನೀವು? ಹೌದು, ತರಕಾರಿ ಕೃಷಿ ಮಾಡ್ತೇವೆ. ಈಗ 2 ವರ್ಷ ಆಯ್ತು ಈಗ ಸಾಗುವಳಿ ಬೇಸಾಯ ಮಾಡ್ತಿದ್ದೆ. ಮುಂಚೆ ನಾವು ಬೆಂಡೆ ಹಾಕ್ತಿದ್ದೇವೆ. ಬೆಂಡೆ ಅಂದ್ರೆ ತುಂಬಾ ವರ್ಷ ಒಂದೇ ಬೆಳೆ ಬಂತಲ್ಲ, ಸ್ವಲ್ಪ ನಮ್ಗೆ ರೋಗ ಅಲ್ಲ, ರೋಗ ಅಂದ್ರೆ ಅಷ್ಟು ಬರುದಿಲ್ಲ, ಅಂದ್ರೆ ನಾವು ಪಟ ಪಟ ಸಾರ ಹಾಕ್ತಾ ಬಂದ್ರೆ ರೋಗ ಪಕ್ಕನೆ ಬರುದಿಲ್ಲ. ನಮ್ಗೊಂದು ಎರಡ್ ಮೂರು ಟ್ರಿಪ್ ಕಾಯಿ ಕೊಯ್ದ್ರೆ ಆಮೇಲೆ ರೋಗ ಬಂದ್ರೆ ಏನೋ ತಲೆಬಿಸಿ ಇಲ್ಲ, ನಮ್ಮ ಅಮೌಂಟ್ ಅಲ್ಲಿ ಆಗ್ತದೆ ಹಾಕಿದ್ದು. ಈಗ ನಮ್ಗೆ ವ್ಯಾಪಾರ ತಕೊಂಡವ್ರು ನಮ್ಗೆ ಅಮೌಂಟ್ ಕೊಡುದಿಲ್ಲ, ಅದೇ ನಮ್ಗೆ ಮಾರುಕಟ್ಟೆ ಸಮಸ್ಯೆ. ಮಾರುಕಟ್ಟೆ ಇಲ್ಲ. ಈ ಬೆಂಡೆ ಎಲ್ಲ ಎಷ್ಟು ಬೆಳಿತೀರಿ ಸಾಮಾನ್ಯ? ಬೆಂಡೆ ದಿನಕ್ಕೆ ಒಂದು ಒಳ್ಳೆ 10 ಗೆದ್ದೆಯಲ್ಲಿ 10 ಸೆಣಸ ಗೆದ್ದೆಯಲ್ಲಿ ಒಂದು ಒಳ್ಳೆ ಆದರೆ ಒಂದು 20 ಕೆಜಿ 25 ಕೊಯ್ಬಹುದು. ಈಗ ಮಾರಾಟ ಮಾಡುದಂದ್ರೆ ಇಲ್ಲಿ ಲೋಕಲ್ ಆಗಿ ಮಾರಾಟ? ಲೋಕಲ್ ಸಾಲಿಗ್ರಾಮ ಪೇಟೆಗೆ. ಪೇಟೆಗೆ ಅವ್ರು ತಕ್ಷಣ ದುಡ್ಡು ಕೊಡೋದಿಲ್ಲ? ತಕೊಳ್ತಾರೆ, ದುಡ್ಡು ಕೊಡುದಿಲ್ಲ. ದುಡ್ಡು ಕೊಡ್ತಾರ ಅಥವಾ ಒಂದು ವಾರ ಬಿಟ್ಟು? ಅದು ಇನ್ನು 2 ವರ್ಷ ಆದ್ರೂ ಆಯ್ತು ಹೇಗೋ ಅಂತ ಗೊತ್ತಿಲ್ಲ. ನಾವು ಏನಾದ್ರೂ ಬೇರೆ ತರಕಾರಿ ತಂದು ವಜಾ ಮಾಡ್ಕೊಳ್ಬೇಕು ಅವ್ರ ಹತ್ರ. ಮತ್ತೆ ಧಾರಣೆ ಕಮ್ಮಿ. ನಿಮ್ಮವ್ರು ಯಾರಾದ್ರೂ ಒಂದು ಅಂಗಡಿ ಇಟ್ಕೋಬೇಕು ಏನೋ ಗೌರ್ಮೆಂಟ್ ಒಂದು ಸಾವಯವದ ಒಂದು ಎಂತಾರು ಎಂತ ಸಂತೆಗಳ ಮಾಡಿದ್ರೆ ಆಗ್ಬಹುದು. ಮತ್ತೆ ನಾವು ಊರವರೆಲ್ಲ ಸೇರ್ಕೊಂಡು ಒಂದು ಅಂಗಡಿ ಇಟ್ಬಿಡು. ಅಂಗಡಿ ಇಟ್ಬಿಟ್ರೆ ಒಳ್ಳೇದಾಗ್ತದೆ. ಅದು ಪ್ರಯತ್ನ ಮಾಡ್ಲಿಲ್ವ? ಇನ್ನು ಮಾಡ್ಲಿಲ್ಲ, ಈಗೆಲ್ಲ ಮಾಡ್ತಾ ಇದ್ದಾರೆ. ಈಗ ಎಂತಾರ ಸ್ತ್ರೀ ಶಕ್ತಿ ಸಂಘಟನೆಗಳಲ್ಲಿ ತುಂಬಾ ಸಂಘಟನೆಗಳೆಲ್ಲ ಇದಾವಪ್ಪ, ಎಲ್ಲ ಯಾರೆಲ್ಲ ತರಕಾರಿ ಬೆಳಿತಾರೆ ಅವ್ರದ್ದೆಲ್ಲ ಒಂದು ಸಂಘಟನೆ ಮಾಡುದು. ಅದು ಮಾಡ್ಬೋದಿತ್ತು, ನಾವು ಯಾವ ಸಂಘಟನೆಯಲ್ಲಿ ಇಲ್ಲ ಹಾಗೆ ಇದ್ರಲ್ಲಿ. ಅಗತ್ಯವಿದ್ದಾಗ ಮಾಡ್ಬೇಕು, ಮಾಡ್ಬೋದು, ತೊಂದರೆ ಇಲ್ಲ, ಮಾಡ್ಲಿಕ್ಕೆ ಆಗಂತ ಇಲ್ಲ. ಸರಿ, ಈಗ ಆ ಸಾಲಿಗ್ರಾಮ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾಗಿಯೂ ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಒಂದು ಜವಾಬ್ದಾರಿ ಏನಿದೆ ಅಂದ್ರೆ ಎಲ್ಲ ವಾರ್ಡಿನ ಎಂತ ಸಮಸ್ಯೆ ಬಂದ್ರು ನಾವು ಅವರಿಗೆ ಕೂಡ ಸ್ಪಂದನೆ ಕೊಡ್ಬೇಕಾಗ್ತದೆ. ಈಗ ಮತ್ತೆ ನಮ್ದು ಒಂದು ಕಸದ ವಿಲೇವಾರಿ ತುಂಬಾ ಕಷ್ಟ, ಕಸ ಅದೇ ದೊಡ್ಡ ಸಮಸ್ಯೆ ನಮಗೆ. ಅದನ್ನು ಈಗ ನಾವು ಸಂಗ್ರಹ ಮಾಡ್ತೇವೆ, ಅದನ್ನು ಎಂತ ಮರುಬಳಕೆ ಮಾಡುವುದು ಅಂತ ನಮ್ಗೆ ಇನ್ನು ಹೇಗಂತ ಇನ್ನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ ಹೇಗೆ ಮಾಡಬಹುದು ಏನು ಅಂತ. ಈಗ ಈ ಸಾಲಿಗ್ರಾಮ ಪಟ್ಟಣದಲ್ಲಿ ಎಷ್ಟರ ಮಟ್ಟಿಗೆ ಕಸ ಸಂಗ್ರಹ ಆಗ್ತದೆ? ನಮ್ದೀಗ ನಾಲ್ಕು ಗಾಡಿ ಇದೆ, ನಾಲ್ಕು ಗಾಡಿಯಲ್ಲೂ ಕಸ ತಂದು ತುಂಬಾ ಸ್ಟಾಕ್ ಆಗಿದೆ. ಒಂದ್ಸಲ ಫುಲ್ ನಾವು ಉಡುಪಿ ಪುರಸಭೆ ಕೊಡ್ತು, ಈಗ ಫುಲ್ ಪುನಃ ಆಗಿದೆ. ಒಂದು ಒಂದ್ಸಲಕ್ಕೆ ಒಂದು 40 ಲೋಡ್ ಹೋಯ್ತು, 40 ಲಾರಿ ಇನ್ನೀಗ ತೆಗೆದು 40 ಲಾರಿ ಇದೆ. ಈಗ ನಾವು ಮತ್ತೆ ಬೇಲಿಂಗ್ ಮಿಷಿನ್ ಅಂತ ತಕೊಂಡಿದ್ದೇವೆ, ನಮ್ಗೆ ಕಸ ವಿಂಗಡಣೆ ಮಾಡ್ಲಿಕ್ಕೆ ಜನ ಸಾಕಾಗುದಿಲ್ಲ. 30-20 ಮಂದಿ ಪೌರ ಕಾರ್ಮಿಕರು ಇದ್ದಾರೆ ನಮ್ಗೆ, ಆದ್ರೆ ಜನ ಸಾಕಾಗುದಿಲ್ಲ. ಅದನ್ನು ವಿಂಗಡಣೆ ಮಾಡಿ ನಾವು ಅದರಲ್ಲಿ ಅಮೌಂಟ್ ಪಡಿಬಹುದು, ಪಡ್ಲಿಕ್ಕೆ ಆಗುದಿಲ್ಲ ಏನಿಲ್ಲ. ಅದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೇವೆ ನಾವೀಗ. ಈ ಕಸ ಸಂಗ್ರಹಿಸುವ ಹಂತದಲ್ಲಿ ಈ ವಿಂಗಡಣೆ ಮಾಡುವುದಕ್ಕೆ ಪ್ರೇರಣೆ ಮಾಡುದಿಲ್ವ ಅಂದ್ರೆ, ಅದರಲ್ಲಿ ಈಗ ಎಲ್ಲ ಪ್ಲಾಸ್ಟಿಕ್ ಬೇರೆ ಬೇರೆ ಮಾಡಿ ಕೊಡ್ಬೇಕಾಗ್ತದಂತೆ. ಈಗ ಜರ್ದ ಇದು ಮತ್ತೆ ಇದರದ್ದು ಚಾಕ್ಲೇಟ್ ಬೇರೆ, ಹಾಲು ಪ್ಯಾಕೆಟ್ ಬೇರೆ, ಅದರಲ್ಲಿ ಮರು ಬಳಕೆ ಆಗುದು ಬೇರೆ, ಇದು ಬಳಕೆ ನಾವು 2-3 ಹಂತದಲ್ಲಿ ವಿಂಗಡಣೆ ಮಾಡಬೇಕಾಗ್ತದೆ. ಅದು ವಿಂಗಡಣೆ ಮಾಡುವಂತ ಮಿಷನ್ ಒಂದು ಉಂಟಂತೆ, ಅದನ್ನು ತಂದ್ರೆ ನಮ್ಗೆ ಕಸ ಸಮಸ್ಯೆ ದೊಡ್ಡಾಗ್ಲಿಕ್ಕಿಲ್ಲ. ನಾವು ಅದನ್ನ ರಾಶಿ ರಾಶಿ ಕಟ್ಟುದಿಲ್ಲ, ಬೇಲಿಂಗ್ ಮಿಷನ್ ಅಂತ ಬಂದಿದೆ, ಅದನ್ನು ತುಂಬಾ ಒಂದು ಪ್ರೆಸ್ ಮಾಡಿ ಇಡ್ತೇವೆ. ಅದನ್ನ ಈಗ ಬೇರೆ ಫ್ಯಾಕ್ಟರಿ ಅವರು ಬಂದು ತಗೊಂಡು ಹೋಗ್ತಾರಂತೆ. ಹಸಿ ಹಸಿ ಕಸದ ಒಂದು ವಿಲೇವಾರಿ ಹೇಗೆ? ಹಸಿ ಕಸಕ್ಕೆ ನಾವು ಒಂದು ಜಾಗವನ್ನು ಬಾಡಿಗೆ ಪಡೆದಿದ್ದೇವೆ, ಅಲ್ಲಿ ಈಗ ನಮ್ಗೊಂದು ಹಸಿ ಕಸ ನಾವು ಮಾಡ್ತಾ ಇದ್ದೇವೆ. ಈಗ ಕಾಂಪೋಸ್ಟ್ ಗೊಬ್ಬರ ಎರೆಗೊಂಡ ಗೊಬ್ಬರ ಮಾಡ್ತಾ ಇದ್ದೇವೆ ಈಗ. ಅದನ್ನ ಎಂತ ನೋಡ್ಬೇಕು ಹೇಗೆ ಮುಂದೆ, ಸ್ವಲ್ಪ ಅಲ್ಲಿ ಸ್ವಲ್ಪ ನೀರು ಉಂಟು ಜಾಗದಲ್ಲಿ, ಅದಕ್ಕೆ ಸ್ವಲ್ಪ ಡ್ರೈ ಇದ್ರೆ ಒಳ್ಳೇದಾಗ್ತದೆ. ನಾವು ತಗೊಂಡ ಜಾಗ ನೀರು ಉಂಟು, ಮಳೆಗಾಲ ನೀರು ನಿಲ್ತದಲ್ಲ, ಹಾಗೆ ಸ್ವಲ್ಪ ಅದು ಈಗ ಹಿನ್ನಡೆ ಉಂಟು, ಎತ್ತರದ ಜಾಗ ಮಾಡಬೇಕು. ಹೌದು, ಹಿನ್ನಡೆ ಉಂಟು ಸ್ವಲ್ಪ, ಅದು ಅದನ್ನ ಈಗ ವ್ಯವಸಾಯಕ್ಕೆ ಒಳ್ಳೆ ಆಗ್ಬಹುದು. ಈ ತ್ಯಾಜ್ಯ ವಿಲೇವಾರಿ ಅಲ್ಲದೆ ಬೇರೆ ಜವಾಬ್ದಾರಿಗಳ ಬಗ್ಗೆ ಹೇಳಿ. ಬೇರೆ ರಸ್ತೆ ರಿಪೇರಿ, ವಿದ್ಯುತ್ ದೀಪ, ಜನರಿಗೆ ಬೇಕಾದ್ರು ನೀರು, ವಿದ್ಯುತ್, ರಸ್ತೆಗಳು. ರಸ್ತೆ ನಮ್ಗೆ ಅನುದಾನ ತುಂಬಾ ಕಮ್ಮಿ ಇದೆ, ಅನುದಾನವೇ ಕಮ್ಮಿ ಅಂದ್ರೆ ಕಮ್ಮಿ, ಏನೂ ಇಲ್ಲ. ಮುಂಚೆ ತುಂಬಾ ಬರ್ತಿದ್ದಂತೆ, ಈ ಸಲ ಅನುದಾನ ಇಲ್ಲ ನಮ್ಗೆ. ಈಗ ಕೊರೋನಾದ ಒಂದು ಇದರಿಂದ 2 ವರ್ಷದಿಂದ ಅನುದಾನ ಇಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಈಗ MLA ಫಂಡ್ ಕೊಟ್ರೆ ಸ್ವಲ್ಪ ಕೆಲಸ ಮಾಡಬಹುದು ಅಷ್ಟೇ. ಈಗ ಮನೆ ತೆರಿಗೆ ಅಂತದ್ದೆಲ್ಲ ಸಂಗ್ರಹ ಆಗ್ತಾ ಇರ್ತದೆ ಸರಿಯಾಗಿ? ಹಾ, ಮನೆ ತೆರಿಗೆ ಎಲ್ಲ ಕರೆಕ್ಟ್ ಆಗಿ ಸಂಗ್ರಹ ಆಗ್ತದೆ, ಜನರು ಕಟ್ತಾರೆ ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆಯಲ್ಲಿ ತುಂಬಾ ಕೆಲಸ ಮಾಡಬಹುದು ನಾವು. ನಮ್ಗೆ ಪಟ್ಟಣ ಉದ್ಯೋಗ ಖಾತ್ರಿಯಲ್ಲಿ ಕೆರೆ ದಂಡೆ ಕಟ್ಟುದು, ಯಾವುದು ಹೂಳು ಒತ್ತುವುದು, ಎಲ್ಲ ಎಂತಾರು ಮಾಡ್ಬೋದು. ನಮ್ಗೆ ಇದರಲ್ಲಿ ಆಗುದು ಅವಕಾಶ ಇಲ್ಲ. ಅದೇ ಒಂದು ತುಂಬಾ ನಮ್ಗೆ ನಮ್ಗೆ ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು. ನಮ್ಗೆ ತುಂಬಾ ಕೆರೆ ದಂಡೆ ಕುಸ್ತು ಹೋಗ್ತದೆ, ಎಲ್ಲ ಕಟ್ಬಹುದು, ತೋಡುಗಳು ರಿಪೇರಿ ಮಾಡಬಹುದು. ಇದರಲ್ಲಿ ನಮ್ಗೆ ಆ ಯೋಜನೆ ಇಲ್ಲ, ನರೇಗಾ ಯೋಜನೆ ಇಲ್ಲ. ಈಗ ಒಂದು ಪಟ್ಟಣ ಪಂಚಾಯತ್ ಅಂಡರ್ ನಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತ್ ಕೂಡ ಬರ್ತದ? ಹೇಗೆ ಬರೀ ನಮ್ದು 16 ವಾರ್ಡ್ ಮಾತ್ರ? 16 ವಾರ್ಡ್. ಒಳ್ಳೇದು ಅನಸೂಯ ಆನಂದರಾಮ್ ಹೇರ್ಲಿ ಅವರೇ, ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ರಿ. ಕೃಷಿಯಲ್ಲಿ ಮಹಿಳೆಯರು ಕೂಡ ತೊಡಗಿಸಿಕೊಂಡು ಒಳ್ಳೆಯ ಸಾಧನೆಯನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ರಿ. ತುಂಬ ಧನ್ಯವಾದಗಳು ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ನಿಮಗೂ ಧನ್ಯವಾದಗಳು. ಅನಸೂಯ ಆನಂದರಾಮ ಹೇರಳೆ ಅವರ ಮಿಶ್ರ ಕೃಷಿ ಅನುಭವದ ಕುರಿತು ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಗ್ಯಾರಂಟಿ ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅವತ್ತೇ ಏನು ಅಭಿವೃದ್ಧಿ ಮಾಡ್ಲಿಲ್ಲ, ಇವತ್ತು ಗ್ಯಾರಂಟಿ ಕೊಡಕ್ ಬಂದ್ರು. ನೋಡಿ, ನನ್ನ ಓಟು ಯಾವುದೇ ಸುಳ್ಳು ಗ್ಯಾರಂಟಿ ಕೊಡುವಂತವ್ರಿಗಲ್ಲ. ಮನೆ, ನೀರು, ಶೌಚಾಲಯ, ಗ್ಯಾಸ್, ಜನೌಷಧಿ, ಉಚಿತ ಚಿಕಿತ್ಸೆ ಕೊಡುವಂತವ್ರಿಗೆ. ನನ್ನ ಓಟು ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ರೈತ ಬಂಧುಗಳೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 43,000 ರಿಂದ 50,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 40,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 22,000 ರಿಂದ 25,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 6,000 ರಿಂದ 8,300 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 ಕ್ಕೆ 16,000 ರಿಂದ 20